ಟೈಪ್ಸ್ ಇದೆ, ಅದರಲ್ಲಿ ಆಯಿಸ್ಟರ್ ಅಂತ ಇದೆ, ಮಿಲ್ಕಿ ಅಂತ ಇದೆ, ಶಿಟಾಕೆ ಇದೆ, ಬಟನ್ ಮಶ್ರೂಮ್ ಅಂತ ಇದೆ. ಸೊ ಅದ್ರಲ್ಲಿ ನಾವು ಥಿಂಕ್ ಮಾಡಿದಾಗ ನಾವು ಅಂದರೆ ನಮ್ದು ಬೇಸಿಕಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸೊ ನಾವು ಬಟನ್ ಎಲ್ಲ ಮಶ್ರೂಮ್ ಮಾಡ್ತೀವಿ ಅಂದರೆ ಅದಕ್ಕೆ ನಮಗೆ ಕ್ರೋರ್ ಟು ಕ್ರೋರ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಅದ್ರ ಕಡೆ ನಾವು ಹೋಗಲಿಲ್ಲ. ಸೊ ಅದಾದ್ಮೇಲೆ ನಾವು ಇನ್ನು ಮಿಕ್ಕಿದ ಏನು ಮಾಡ್ಬೋದಪ್ಪ ಅಂತ ಸರ್ಚ್ ಮಾಡಿದಾಗ ನಮಗೆ ಆಯಿಸ್ಟರು ಮತ್ತು ನಮ್ಮ ಮಿಲ್ಕಿ ಮಶ್ರೂಮ್ನ ಲೋ ಇನ್ವೆಸ್ಟ್ಮೆಂಟಲ್ಲಿ ನಾವು ಮಾಡ್ಬೋದು ಅಂತ ನಮ್ಗೊಂದು ಇನ್ಫಾರ್ಮೇಶನ್ ಸಿಕ್ತು. ಸೊ ಅದಾದಮೇಲೆ ನಾವು ಯಾವ ಥರ ಅದನ್ನು ಗ್ರೋ ಮಾಡಬೇಕು ಅನ್ನೋ ಒಂದು ಇನ್ಫಾರ್ಮೇಷನ್ನ ನಾವು ಸರ್ಚ್ ಮಾಡಬೇಕಾದ್ರೆ ನಮಗೆ ಟ್ರೈನಿಂಗ್ ಅವಶ್ಯಕತೆ ಇತ್ತು. ಸೊ ನಾವು ಟ್ರೈನಿಂಗ್ನ ಬ್ಯಾಂಗ್ಳೂರ್ ಬಯೋಸೆಂಟ್ರಲ್ಲಿ ತಗೋತೀವಿ, ಹುಳಿಮೋವನಲ್ಲಿ. ಸೊ ಅದಾದಮೇಲೆ ನಾವು ಮಾರ್ಕೆಟಿಂಗ್ ರಿಸರ್ಚ್ ಮಾಡ್ತೀವಿ, ಅಂದರೆ ಯಾರ್ಯಾರಿಗೆ ಕೊಡಬೇಕು, ಎಷ್ಟು ಕೊಡಬೇಕು, ಏನು ರೇಟ್ ಕೊಡಬೇಕು, ಮತ್ತು ನಮಗೆ ಬೀಜ ಎಲ್ಲಿ ಸಿಗುತ್ತೆ, ನಾವು ಹೋಲ್ಸೇಲ್ ಮಾರ್ಕೆಟಿಂಗ್ ಮಾಡ್ಬೋದಾ ಇಲ್ಲಾಂದ್ರೆ ನಾವು ರೀಟೇಲ್ ಮಾಡ್ಬೋದಾ ಅನ್ನೋ ಒಂದು ಇನ್ಫಾರ್ಮೇಷನ್ ಎಲ್ಲ ಗ್ಯಾದರ್ ಮಾಡಿ ನಾವು ನಮಗೆ ಒಂದು ಮಾರ್ಕೆಟ್ ಸೆಟ್ ಆದಮೇಲೆ ನಾವು ಇದನ್ನ ಟ್ರಯಲ್ ಆ್ಯಂಡ್ ಪರ್ಪೋಸ್ಗೆ ಅಂದರೆ ಒಂದು ಎರಡು ಮೂರು ಬ್ಯಾಚ್ ಬೆಳೆದೇ ಮತ್ತು ಸಕ್ಸಸ್ ನಮ್ಮ ಕೈಲಿ ಆಗುತ್ತೆ ಇಲ್ಲ ಅಂತ ಚೆಕ್ ಮಾಡೋಕ್ಕೆ ನಾವು ಬ್ಯಾಂಗ್ಳೂರು ಹೊಸಕೋಟೆ ನಿಯರಲ್ಲಿ ಒಡ್ಡಳ್ಳಿ ಅಂತ ನನ್ನ ಫ್ರೆಂಡ್ ಪ್ರದೀಪ್ ಅವ್ರದ್ದು ಶೆಡ್ ಇತ್ತು, ಖಾಲಿ ಶೆಡ್ಡು, ಅಲ್ಲಿ ನಾವು ಟ್ರೈ ಮಾಡ್ದೋ ಎರಡು ಬ್ಯಾಚ್. ಸೊ ಎರಡು ಬ್ಯಾಚ್ ಟ್ರೈ ಮಾಡಿ ಚಿಕ್ಕ ಚಿಕ್ಕದ ಟ್ರೈ ಮಾಡ್ದೋ 10x10 ರೂಮಲ್ಲಿ ಟ್ರೈ ಮಾಡ್ದೋ. ಅಲ್ಲಿ ನಾವು ಒಂದ್ಸಲ ಗ್ರೋ ನಮಗೆ ಕಾನ್ಫಿಡೆಂಟ್ ಬಂತು, ಓಕೆ ನಾವು ಗ್ರೋ ಮಾಡ್ತೀವಿ ನೆಕ್ಸ್ಟ್ ಎಷ್ಟು ಕೆಜಿ ಆದರೂ ನಾವು ಗ್ರೋ ಮಾಡ್ತೀವಿ ಅನ್ನೋ ಕಾನ್ಫಿಡೆಂಟ್ ಬಂತು. ಸೊ ಅನ್ನೋ ಕಾನ್ಫಿಡೆಂಟ್ ಬಂದಾಗ ನಾವು ದೊಡ್ಡದಾಗೆ ಪ್ಲಾಂಟ್ ಹಾಕೋ ಅಂತ ಚೆಕ್ ಮಾಡ್ತಾ ಇದ್ದೋ. ಸೊ ಪ್ಲಾಂಟ್ ಹಾಕೋಂಗೆ ಚೆಕ್ ಮಾಡ್ಬೇಕು ನಾವು ಎಲ್ಲನೂ ಲೆಕ್ಕ ಆಗ್ತದೆ, ಇನ್ವೆಸ್ಟ್ಮೆಂಟು, ಟ್ರಾವೆಲ್ಲು, ಮತ್ತು ಅದಕ್ಕೆ ನಮಗೆ ಎಸೆನ್ಷಿಯಲ್ ಆಗಿರೋದು ಸರ್ವಿಸಸ್ ಎಲ್ಲ ಥಿಂಕ್ ಮಾಡ್ತಿದ್ದೋ. ಸೊ ನಾವು ಥಿಂಕ್ ಮಾಡೋದು ನಾವು ಬ್ಯಾಂಗ್ಳೂರಲ್ಲಿ ನಮಗೆ ಇನ್ ಕೇಸ್ ನಾವು ಫಾರ್ಮ್ ಮಾಡಿದ್ರೆ ನಮಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ, ಏನಕ್ಕೆಂದರೆ ಎಲ್ಲದಕ್ಕೂ ಅಲ್ಲಿ ಅಮೌಂಟ್ ಕೊಡಬೇಕಾಗುತ್ತೆ. ಈವನ್ ನಾವು ವಾಟ್ರ್ ಬೇಕು ನಮಗೆ, ಮತ್ತು ಹುಲ್ ಬೇಕು. ಸೊ ಆ ಥರ ಎಲ್ಲ ಥಿಂಕ್ ಮಾಡಿದ್ರೆ ಸೊ ನಮ್ಗೆ ಅಲ್ಲಿಗೂ ಇಲ್ಲಿಗೂ 1:1 ಡಿಫ್ರೆನ್ಸ್ ಇತ್ತು. ಸೊ ನಮಗೆ ಇಲ್ಲಿ ಹುಲ್ಲು 60 ರೂಪಾಯಿ ಸಿಕ್ಕರೆ ನಮ್ಗೆ ಬ್ಯಾಂಗ್ಳೂರಿಗೆ 150 ರೂಪಾಯಿ ಕೊಡಬೇಕಿತ್ತು. ಸೊ ನಮ್ಗೆ ಇನ್ನು ಮೇಜರಾಗಿ ಉಳ್ಕೊತಿದ್ದೆ ಒಂದೇ ಒಂದು ಟ್ರಾನ್ಸ್ಪೋರ್ಟು. ಸೊ ಟ್ರಾನ್ಸ್ಪೋರ್ಟ್ಗೆ ಏನು ಮಾಡಿದ್ರೆ ನಮ್ಗೆ ಇಲ್ಲಿ ಡೈಲಿ ರೂಟಿನ್ ಬ್ಯಾಂಗ್ಳೂರ್ ಬಸ್ ಇದೆ, ಮೈಸೂರು ಬಸ್ ಇದೆ. ಸೊ ಅದನ್ನು ಟಾರ್ಗೆಟ್ ಮಾಡಿಕೊಂಡು ಟ್ರಾನ್ಸ್ಪೋರ್ಟ್ಗೆ, ಸೊ ಅದನ್ನು ಟಾರ್ಗೆಟ್ ಮಾಡ್ಕೊಂಡು ಸೊ ಅರ್ನಳ್ಳಿಲಿ ಬಂದು ದೊಡ್ಡದಾಗೆ ಮಾಡ್ದು. ಸೊ ಇದು ನಮ್ಮದು 4,000 ಸ್ಕ್ವೇರ್ ಫೀಟ್ ಇದೆ. ನಾವು ಇಲ್ಲಿ ಎಕ್ಸಾಕ್ಟಾಗಿ ಬೆಳಿತೀನಿ ಅಂದರೆ ಡೈಲಿ 100 ಕೆಜಿ ಬೆಳಿಬೋದು, ಬಟ್ ನಮ್ಮ ರೂಟೀನ್ಗೆ ನಮಗೆ 70 ಕೆಜಿ ಸಾಕು. ಸೊ ನಾನು ಡೈಲಿ 70 ಕೆಜಿ ನಮ್ಮದು ಗ್ರೋ ಅಪ್ ಆಗುತ್ತೆ. ಅದಾದಮೇಲೆ ಇದನ್ನು 2 ವೆರೈಟಿಯಾಗಿ ನಾವು ಬೆಳಿತೀವಿ. ನಾವು ವಿಂಟರು ಮತ್ತು ರೈನಿಂಗ್ ಸೀಸನ್ ಎಲ್ಲ ಆಯಿಸ್ಟರ್ ಮಶ್ರೂಮ್ನ ಬೆಳಿತೀವಿ. ಸೊ ಸಮ್ಮರ್ ಟೈಮ್ ಬಂದರೆ ನಾವು ಮಿಲ್ಕಿ ಮಶ್ರೂಮ್ನ ಬೆಳಿತೀವಿ. ಸೊ ಇವಾಗ ಈಗ ನೆಕ್ಸ್ಟ್ ಸಮ್ಮರ್ ಸ್ಟಾರ್ಟ್ ಆಗ್ತದೆ. ಸೊ ಇವಾಗ ಬೇರೆ ಬ್ಯಾಚ್ ಅಂದರೆ ಮಿಲ್ಕಿ ಮಶ್ರೂಮ್ನ ಬೆಳಿತೀವಿ. ಈಗ ಶುರು ಮಾಡಿದ್ದು 10 ವರ್ಷ ಆಯಿತು ಇದು? ಲಾಸ್ಟ್ ಫೆಬ್ರವರಿಗೆ 1 ಇಯರ್ ಆಯಿತು ಸರ್ ಕಂಪ್ಲೀಟ್ ಆಯಿತು. 1 ವರ್ಷದಲ್ಲಿ ನಿಮಗೆ ಸಾಧನೆ ಯಶಸ್ವಿ ಆಗಿದೆ ಒಟ್ಟಿನಲ್ಲಿ? ಹಾಂ, ಓಕೆ. ಅಂದರೆ ನಮ್ಮ ಸ್ಯಾಟಿಸ್ಫೈ ಇದೆ ನಾವು ಮಾಡ್ತಿರೋದಕ್ಕೆ. ಈಗ ಕುಶನ್, ನನಗೊಂಥರ ಕುತೂಹಲ, ನೀವು ITI ಮಾಡಿದ್ರಿ, ಆಮೇಲೆ ಒಂದು ಪಬ್ಲಿಕ್ ಸೆಕ್ಟರಲ್ಲಿ ಟ್ರೈನಿಂಗ್ ಮಾಡಿದ್ರಿ, ಅಪ್ರೆಂಟಿಸ್ ಆಗಿದ್ರಿ, ಆಮೇಲೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ರಿ, ಆಮೇಲೆ ಏನು ಮಾಡಿದ್ರಿ ನೀವು? ಸೊ ಅದಾದ್ಮೇಲೆ ನಾನು ಬ್ಯಾಂಗ್ಳೂರಲ್ಲಿ ಒಂದು ಇ-ಪಾರ್ಕ್ ರಿಸರ್ಚ್ ಸೆಂಟರ್ ಅಂತ ಒಂದು ಅಂದರೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇದೆ. ಅಲ್ಲಿ ಏನೆಲ್ಲ ಕಲ್ತ್ರಿ ನೀವು? ಸೊ ಅಲ್ಲಿ ನಾನು ಕಂಪ್ಲೀಟ್ಲಿ ಒಂದು R&D ಇಂಜಿನಿಯರ್, ನಾನು ಕಂಪ್ಲೀಟ್ಲಿ R&D ಇಂಜಿನಿಯರ್. ಅಂದರೆ ಒಂದು ಮಿಷಿನ್ ಆಗಲಿ, ಒಂದು ಯಾವ್ದೋ ಒಂದು ಪ್ರಾಡಕ್ಟ್ ರೆಡಿ ಆಗಬೇಕಂದ್ರೆ ಏನೇನು ಬೇಕು ಬೇಸಿಕ್ ಆಗಿ ಅನ್ನೋ ಒಂದು ಇನ್ಫಾರ್ಮೇಶನ್ ಕಲಿತೆ ಅಲ್ಲಿ. ಮತ್ತು ನನಗೆ ಕಂಪ್ಲೀಟ್ಲಿ ನಾನು ಒಬ್ಬ ಫ್ಯಾಬ್ರಿಕೇಟರ್ ಆದೆ, ಕಂಪ್ಲೀಟ್ ಡಿಸೈನರ್ ಆದೆ, ಒಬ್ಬ ಟೀಚರ್ ಆದೆ, ಮತ್ತು ಒಬ್ಬ ಓನರ್ ಕೂಡ ಆಗಿ ನನಗೆ ಅಲ್ಲಿ ಕೆಲಸ ಮಾಡಿದೆ. ಸೊ ಅಲ್ಲಿ ನಂಗೆ ಎವ್ರಿಥಿಂಗ್, ನನಗೆ ಒಬ್ಬ ನನಗೆ ಥಾಟ್ ಇದ್ದಂಗೆ ನಂಗೆ ಬಿಸ್ನೆಸ್ ಮ್ಯಾನ್ ಆಗಬೇಕು ಅನ್ಕೊಂಡಿದ್ದೆ. ನನಗೆ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ ಏನೇನು ಆಗಬೇಕು ಅನ್ನೋ ಒಂದು ಇನ್ಫಾರ್ಮೇಶನ್ ಅವ್ರು ಕಂಪ್ಲೀಟ್ಲಿ ನನಗೆ ಅಲ್ಲಿ ಕೊಟ್ಟರು. ಅಲ್ಲಿ ನಮ್ಮ ಸರ್ ಹೆಸರು ಸಂತೋಷ್ ಕೋರಿ ಅಂತ, ಅವ್ರು ನನಗೆ ತುಂಬ ಗೈಡ್ ಮಾಡ್ರು. ಇನ್ ಕೇಸ್ ನಾನು ಮೊದಲೇ ಹೇಳಿದೆ ಅವ್ರಿಗೆ, ನಾನು ಜಾಯ್ನ್ ಆಗಿಂತ ಮುಂಚೆನೆ ನಾನು ಈ ಥರ ಬಿಸ್ನೆಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅವರು ನಮಗೆ ತುಂಬ ಹೆಲ್ಪ್ ಮಾಡಿದ್ರು. ಅವರು ನಮಗೆ ನನ್ನ ಯಾವತ್ತೂ ನನ್ನ ಎಂಪ್ಲಾಯ್ ಥರ ಟ್ರೀಟೇ ಮಾಡಲಿಲ್ಲ. ಸೊ ಆಸ್ ಎ ಬಿಸ್ನೆಸ್ ಮ್ಯಾನಾಗಿ ನೀನು ಮುಂದೆ ಯಾವ ಥರ ಹೋಗಬೇಕು ಅದೇ ಥರ ಟ್ರೀಟ್ ಮಾಡ್ಕೊಂಡ್ರು. ಅವ್ನು ಆಬ್ವಿಯಸ್ಲಿ ಅವ್ರು ಎಲ್ಲರೂ ಅದೇ ಥರ ಟ್ರೀಟ್ ಮಾಡ್ತಿದ್ರು. ನಿಮ್ಮ ಜೊತೆಗಾರರು ಅವರ ಹೆಸರುಗಳೆಲ್ಲ ಹೇಳಿ. ಸೊ ನನ್ನ ಫ್ರೆಂಡ್ಸು ಸಚಿತ್, ಪ್ರದೀಪ್ ಮತ್ತು ವಿನಯ್, ಕಿರಣ್, ಮಂಜು ಅಂತ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಸಚಿತ್ ಅನ್ನೋರು ಅಲ್ಲಿ ವರ್ಕ್ ಪ್ಲೇಸಲ್ಲೇ ನಮಗೆ ಪರಿಚಯ ಆಗಿದ್ದು, ಅಂದರೆ ಆಸೆ ಕೊಲೀಗಾಗಿ. ಸೊ ಅದಾದಮೇಲೆ ನಾನು ಬೆಂಗಳೂರಲ್ಲಿ ಪಿ ಜಿಲಿ ಸ್ಟೇ ಆಗಿದ್ದು. ಸೊ ಪಿ ಜಿಲಿ ಮಿಕ್ಕರೆಲ್ಲ ನನಗೆ ಪಿ ಜಿಲ್ ಪರಿಚಯ ಆದರು, ಅಂದರೆ ವಿನಯ್ ಮತ್ತು ಪ್ರದೀಪ್ ಅನ್ನೋರೆಲ್ಲ ಪಿ ಜಿಲಿ ಪರಿಚಯ ಆದರು. ಇನ್ನು ಕಿರಣ ಅನ್ನೋನು ಅಲ್ಲೇ ಕೊಲೀಗಾಗಿ ಬಂದು ಪರಿಚಯ ಆಗಿದ್ದು. ಸೊ ನಮ್ಮೆಲ್ಲರದ್ದು ಒಂದೇ ಥಾಟ್ ಇತ್ತು, ನಾವೇನಾದರೂ ಮಾಡೋಣ. ಸೊ ಜಾಬ್ನೇ ಜಾಬ್ ಕೂತ್ಕೊಂಡು ಬಿಡ, ಜಾಬ್ ಕೂತ್ಕೊಂಡ್ರೆ ಒಂದೇ ಜಾಬ್ ಮಾಡಬೇಕು, ಅಂದರೆ ಒಂದು ಸರ್ಟನ್ ಒಂದು ಸೇಫ್ ಬೌಂಡ್ರಿಲಿ ಇರ್ತೀವಿ ಅಂತ ಹೇಳಿ ಏನಾದ್ರು ಒಂದು ಮಾಡೋಣ ಮಾಡೋಣ ಅಂತ ಎಲ್ಲರದ್ದು ಡಿಫ್ರೆಂಟ್ ಒಂದೇ ಥಾಟ್ ಇತ್ತು, ಬಟ್ ಡಿಫ್ರೆಂಟ್ ಡೊಮೈನ್ ಅಷ್ಟೇ. ಸೊ ನಾನು ಮೆಕ್ಯಾನಿಕಲ್ ಇಂಜಿನಿಯರು, ಸಚಿತ್ ನಾನು ಸಾಫ್ಟ್ವೇರ್ ಇಂಜಿನಿಯರು, ಪ್ರದೀಪ ನಾನು ಆಟೋಮೊಬೈಲ್ ಇಂಜಿನಿಯರು, ಕಿರಣ ನಾನು ಎಂಬ್ರಾಯ್ಡ್ ಇಂಜಿನಿಯರು, ವಿನಯ ಏನಾದ್ರು ಸಾಫ್ಟ್ವೇರ್ ಟೆಸ್ಟಿಂಗು. ಸೊ ನಮ್ದೆಲ್ಲರದು ಡಿಫ್ರೆಂಟ್ ಡಿಫ್ರೆಂಟ್ ಡೊಮೈನ್ ಆಗಿದ್ರು, ಥಾಟ್ ಒಂದೇ ಆಯಿತು ಒಂದು ಬಿಸ್ನೆಸ್ ಮಾಡಬೇಕಂತ. ಸೊ ಅವಾಗ ಸ್ಟಾರ್ಟ್ ಮಾಡಿದೆ ಅವ್ರಿಗೆ. ಫ್ರೆಂಡ್ಸ್ ಎಲ್ಲ ಸಿಕ್ಕರು, ಸಾಕಷ್ಟು ಕನಸುಗಳು ಐಡಿಯಾಗಳೆಲ್ಲ ತಲೆ ತುಂಬಿಕೊಂಡು ನೀವು ಮನೆಗೆ ಹೋದ್ರಿ, ಮನೆಯಲ್ಲಿ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಇತ್ತು ಈ ಥರ ಮಾಡೋಕೆ ಹೊರಟಾಗ? ನೀವು ಈ ಒಂದು ಮನೆ ಹತ್ರನೇ ಈ ಥರದ್ದು ಮಾಡ್ತೀನಿ ಅಂದಾಗ ಯಾವ ರೀತಿ? ಮತ್ತೆ ಅವರು ನಾವೇನು ತುಂಬಾ ದೊಡ್ಡದಾಗಿ ಮಾಡ್ದೋ ಅವರು ಚಿಕ್ಕದಾಗ ಮಾಡಿ ಆಮೇಲೆ ದೊಡ್ಡದಾಗಿ ಮಾಡಿ ಅಂತ ಹೇಳ್ತಿದ್ರು. ಓಕೆ, ಅದಾಗಿ ಒಂದು ಎರಡು ಮೂರು ದಿನ ಒಂದು ಎರಡು ಮೂರು ತಿಂಗಳು ಹೇಳ್ತಾ ಇದ್ರು, ಬೇಡ ಯೋಚನೆ ಮಾಡಿ ಯೋಚನೆ ಮಾಡಿ, ನಿಮ್ಗೆ ಇನ್ನೂ ಚಿಕ್ಕ ಏಜ್ ಒಂದು ಕೆಲಸ ಸೇರ್ಕೊಳ್ಳಿ ಅಂತ. ನಾವು ಯಾವಾಗ ಒಂದ್ಸಲ ಕಾನ್ಫಿಡೆಂಟ್ ತೋರಿಸಿ ಗ್ರೋ ಮಾಡಿ ತೋರಿಸ್ತೋ ಅವತ್ತಿಂದ ಏನಿಲ್ಲ. ಸೊ ಎಲ್ಲರೂ ಹ್ಯಾಪಿಯಾಗಿದ್ದಾರೆ. ಈಗ ಇಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದನ್ನ ನಾನಂತೂ ಇಲ್ಲಿ ಕಣ್ಣಾರೆ ನೋಡಿದ್ದೀನಿ, ಆದರೂ ನಿಮ್ಮ ಮಾತನ್ನೆಲ್ಲ ಹೇಳಿ ಈ ಒಂದು ಸೆಟಪ್ನಲ್ಲಿ ಏನೆಲ್ಲವನ್ನ ನಾವು ನೋಡ್ಬೋದು, ಒಂದು ಸಲಕ್ಕೆ ಎಷ್ಟು ಉತ್ಪಾದನೆ ಮಾಡ್ಬೋದು, ಯಾವ ರೀತಿಯ ಒಂದು ವ್ಯವಸ್ಥೆ ಅಣಬೆ ಕೃಷಿಗೆ ತಾಂತ್ರಿಕವಾಗಿ ಮಾಡೋದಕ್ಕೆ ಇಲ್ಲಿ ನೀವು ಅವಕಾಶಗಳನ್ನು ಮಾಡಿಕೊಂಡಿದ್ದೀರಿ. ಸರ್, ನಮಗೆ ಮೊದಲಾಗಿ ಅಣಬೆ ಬೆಳಿಬೇಕಂದ್ರೆ ನಮಗೆ ಭತ್ತದ ಹುಲ್ಲು ಬೇಕು, ಮತ್ತು ಅದ್ರ ಬೀಜ ಬೇಕು, ಮತ್ತು ಕವರ್ಸ್ ಬೇಕು, ಮತ್ತು ವರ್ಕರ್ಸ್ ಬೇಕು. ಸೊ ನಾವು ನಮ್ಮ ಪ್ಲಾಂಟ್ ಪ್ಲಾಂಟಲ್ಲಿ ಏನೇನಿದೆ, ನಮಗೆ ಪ್ಲಾಂಟ್ ನಮ್ಮ ಪ್ಲಾಂಟ್ ಒಳಗಡೆ ಬಂದರೆ ಮಶ್ರೂಮ್ಗೆ ಏನೇನು ಬೇಕು ಎಲ್ಲ ಫೆಸಿಲಿಟಿ ಇದೆ, ಎ ಟು ಝೆಡ್ ಎಲ್ಲ ಸಿಗುತ್ತೆ. ಸೊ ಅಪ್ ಟು ಎಲ್ಲ ಸಿಗುತ್ತೆ. ಸೊ ನಾವು ಇದಕ್ಕೆ ಅಂತ ಎರಡು ರೂಮ್ಗಳು. ಸೊ ಅದ್ರ ಪ್ರೋಸೆಸ್ ಅಂತ ಇದೆ, ಅಣಬೆನ ಮಾಡ್ಬೇಕಂದ್ರೆ ಭತ್ತದ ಹುಲ್ಲನ್ನ ಕಟ್ ಮಾಡಬೇಕು ಒಂದರಿಂದ ಮೂರು ಇಂಚಿಗೆ. ಸೊ ಒಂದರಿಂದ ಮೂರು ಇಂಚಿಗೆ ಕಟ್ ಮಾಡಬೇಕು, ಆ ಹುಲ್ಲನ್ನು ನೀರಲ್ಲಿ ನೆನೆ ಹಾಕ್ಬೇಕು, ಮಿನಿಮಮ್ ಒಂದು 4 hours ನೆನೆ ಹಾಕ್ಬೇಕು. ಒಂದು ನೈಟ್ ನೆನೆ ಹಾಕಿದ್ರೆ ಏನು ತೊಂದರೆ ಇಲ್ಲ. ಸೊ ನೆನೆ ಹಾಕಿದ್ದು ಹುಲ್ಲನ್ನ ನಾವು ಮತ್ತೆ ಅದನ್ನು ಬೇಯಿಸಬೇಕು. ಸೊ ಬೇಯಿಸಬೇಕಾಗಿ ಟೆಕ್ನಿಕಲ್ ಆಗಿ ಬೇಯಿಸಬೇಕು. ಸೊ ಅದನ್ನು ನಾವು 120 degrees ಟೆಂಪರೇಚರ್ಲಿ 20 minutes ಕಂಟಿನ್ಯೂಸ್ ಆಗಿ ಹೀಟ್ ಅಪ್ ಮಾಡಬೇಕು. ಸೊ ಅದನ್ನು ಸ್ಟರ್ಲೈಸೇಷನ್ ಅಂತಾರೆ. ಸ್ಟರ್ಲೈಸೇಷನ್ ಏನಕ್ಕೋಸ್ಕರ ಅಂದರೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳೆಲ್ಲ ಡೆಡ್ ಆಗಲಿ ಅನ್ನೋ ಒಂದು ರೀಸನ್ಗೆ ಸ್ಟರ್ಲೈಸೇಷನ್ ಮಾಡ್ತೀವಿ. ಸೊ ಸ್ಟರ್ಲೈಸೇಷನ್ ಆದಮೇಲೆ ಅದನ್ನು ತೆಗ್ದು ಮತ್ತೆ ಆರಿಸಿ ಆ ಹುಲ್ಲಲ್ಲಿ ನಾವು 60% ಹ್ಯೂಮಿಡಿಟಿ ಮೇಂಟೈನ್ ಮಾಡಿ ಅದನ್ನು ಬೀಜದ ಜೊತೆ ಹುಲ್ಲನ್ನು ಬೀಜನ ಮಿಕ್ಸ್ ಮಾಡಿ ಕವರ್ಗೆ ತುಂಬಿ ಕವರ್ನ ಪ್ಯಾಕ್ ಮಾಡಿ ಟೈಟಾಗಿ ಹೋಲ್ಡ್ ಮಾಡಿ ಕಟ್ಟಬೇಕು. ಸೊ ಅದಾಗಿ ಕಟ್ಟಿದ ನಂತರ ಅದನ್ನು ಡಾರ್ಕ್ ರೂಮ್ ಅನ್ನೋ ಒಂದು ಸ್ಟೇಜಲ್ಲಿ ಸ್ಟೋರೇಜ್ ಮಾಡಬೇಕು. ಇವಾಗ ನೀವು ಇದೇನು ನೋಡ್ತಾ ಇದ್ದೀರಾ ಇದೆಲ್ಲ ಡಾರ್ಕ್ ರೂಮ್ ಅಂತ ಹೇಳ್ತೀವಿ. ಸೊ ಆ ಡಾರ್ಕ್ ರೂಮಲ್ಲಿ ನಾವು 20 days ಅದನ್ನು ಸ್ಟೋರೇಜ್ ಮಾಡಬೇಕು. ಸೊ 20 days ಯಾವ ಥರ ಸ್ಟೋರೇಜ್ ಮಾಡಬೇಕಂದ್ರೆ ಅದರದ್ದೇದಂತ ಒಂದು ಪ್ರೋಸೆಸ್ ಇದೆ. ಅದಕ್ಕೆ ಬಿಟ್ವೀನ್ 26-30 degrees ಟೆಂಪರೇಚರ್ ಬಿಟ್ವೀನ್ ಅಷ್ಟೊಳಗೆ ಇರಬೇಕು. ಹ್ಯೂಮಿಡಿಟಿ ಬಂದರೆ ನಮಗೆ 60% ಇರಬೇಕು. ಮತ್ತು ನಮಗೆ ಡಾರ್ಕ್ ಅಂದರೆ ತುಂಬ ಕತ್ಲೆ ಇರಬಾರ್ದು, 30% ನಮಗೆ ಅದರಲ್ಲಿ ಬೆಳಕು ಇರಬೇಕು. ಅಷ್ಟು ಇರೋ ಥರ ನಾವು ರೂಮ್ ಸೆಟ್ಲ್ ಅಪ್ ಮಾಡ್ಕೊಂಡು ಅಲ್ಲಿ 20 days ನಾವು ಸ್ಟೋರ್ ಮಾಡಬೇಕು. ಮತ್ತು ಅದರೊಳಗೆ ಏರ್ ಸರ್ಕ್ಯುಲೇಷನ್ ಪ್ರಾಪರ್ ಆಗಿರಬೇಕು, ಅಂದರೆ ನಾವು ರೂಮ್ ಒಳಗೆ ಹೋದರೆ ನಮಗೆ ಏರ್ ಸಫಕೇಷನ್ ಅಂತ ಅನ್ನಿಸ್ಬಾರ್ದು. ಮತ್ತು ಯಾರು ಕೂಡ ಅಲ್ಲಿ ಸುಮ್ಮನೆ ಯಾರು ಹೋಗ್ಬಾರ್ದು, ಯಾರೋ ಒಬ್ಬರು ಅಥಾರಿಟಿ ಇರೋರು ಮಾತ್ರ ಒಳಗಡೆ ಹೋಗಬೇಕು ಬರಬೇಕು. ಮತ್ತು ಹೋಗೋರವ್ರು ಅಷ್ಟೇ ನೀಟಾಗಿ ಹೈಜಿನ್ ಆಗಿ ಅವ್ರ ಕೈಕಾಲು ತೊಳ್ಕೊಂಡು ಸ್ಯಾನಿಟೈಸರ್ ಹಾಕೊಂಡು ಹೋಗಬೇಕು. ಸೊ ಅದಾದ ನಂತರ 20 days ಅದನ್ನು ಕ್ರಾಪ್ ರೂಮ್ ಅಂತ ಶಿಫ್ಟ್ ಮಾಡಬೇಕು. ಸೊ ಕ್ರಾಪ್ ರೂಮ್ ಹಂಗೆ ಶಿಫ್ಟ್ ಮಾಡಿ ಸೊ ನಾವು ಬ್ಯಾಗ್ಗಳನ್ನ ಏನು ಕಟ್ಟಿಟ್ಟಿರ್ತೀವಿ ಅದನ್ನು ಬ್ಯಾಗ್ನ ಓಪನ್ ಮಾಡಬೇಕು, ಇಲ್ಲ ಕಟ್ ಮಾಡ್ಬೋದು. ಸೊ ನಮ್ಗೆ ಯಾವುದು ಅನುಕೂಲ ಆಗುತ್ತೆ ಅದನ್ನು ನಾವು ಮಾಡ್ಕೋಬೋದು. ಸೊ ನಾವು ಕ್ರಾಪ್ ರೂಮ್ಗೆ ಶಿಫ್ಟ್ ಮಾಡಿದಾಗ ಅಲ್ಲಿಗೂ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ನಮಗೆ ಡಾರ್ಕ್ ರೂಮ್ಗೆ ಇಟ್ಟಾಗ ಯಾವಾಗಲೂ ಲೈಟ್ ಇರಬೇಕು, ಹ್ಯೂಮಿಡಿಟಿ ಬಂದು ನಮಗೆ 75% ಇರಬೇಕು, ಮೋರ್ ದೆನ್ 75% ಇರಬೇಕು, ಟೆಂಪ್ರೇಚರ್ ಬಂದು ನಮಗೆ 28 ಒಳಗಡೆ ಇರಬೇಕು. ಸೊ ಇಷ್ಟು ಒಳಗಡೆ ಇರಬೇಕು. ಸೊ ನಾವು 20 days ಆಗಿ ಅದನ್ನು ಬ್ಯಾಗ್ನ ಶಿಫ್ಟ್ ಮಾಡಿ ಅದನ್ನು ಕವರ್ನ ಕಟ್ ಮಾಡಿದ ತಕ್ಷಣ ನಮಗೆ ಒಂದು ವಾರದಲ್ಲೆಲ್ಲ ಮಶ್ರೂಮ್ ಬರುತ್ತೆ. ಸೊ ಒಂದು ವಾರದಲ್ಲೆಲ್ಲ ಮಶ್ರೂಮ್ ಬರುತ್ತೆ. ಅದನ್ನು ಆತರ ಒಂದ್ಸಲ ಮಶ್ರೂಮ್ ಬರಕ್ಕೆ ಸ್ಟಾರ್ಟ್ ಆದರೆ 3 yields ಆ್ಯಕ್ಚುಲಿ ಥಿಯರಿ ಬಂದು 4 yields ಕಟ್ ಮಾಡಿ ಅಂತ ಹೇಳ್ತಾರೆ. ನಾವು 4 yields ತನಕ ಕಾಯಲ್ಲ, 3 yields ಕಟ್ ಮಾಡ್ತೀವಿ. ನಮ್ಗೆ ಯಾವಾಗಲೂ 1 yield ಕಟ್ ಮಾಡಿ ಮತ್ತೆ 1 week ಇನ್ನೊಂದು ಇಳ್ ಬರುತ್ತೆ, ಮತ್ತೆ ಇನ್ನೊಂದು ಇಳಿಗೆ ಇನ್ನೊಂದು ವೀಕ್ ಬರುತ್ತೆ. ಸೊ ಈ ಥರ 1 weekಗೆ ಬರುತ್ತೆ. ನೆಕ್ಸ್ಟ್ ಅದಾಗಿ ಬ್ಯಾಗ್ ಎಲ್ಲ ಅಣಬೆ ಎಲ್ಲ ಬಂದ ಮೇಲೆ ನಾವು ಆ ಬ್ಯಾಗ್ನ ಎಲ್ಲೋ ಏನೋ ಎಸೆಯಕ್ಕೆ ಹೋಗಲ್ಲ, ಅದನ್ನು ಮತ್ತೆ ಗೊಬ್ಬರ ಮಾಡ್ತೀವಿ, ಅದಕ್ಕೆ ಎರೆಹುಳ ಬಿಟ್ಟು ಅದು ಗೊಬ್ಬರ ಮಾಡ್ತೀವಿ. ಸೊ ನಮ್ಮದು ಇನ್ಫ್ರಾಸ್ಟ್ರಕ್ಚರಲ್ಲಿ ನಾವು ಡೈಲಿ 70 kg ಬೆಳಿತೀವಿ. ನಮ್ದು ಅಪ್ಟು ಮ್ಯಾಕ್ಸಿಮಮ್ ಅಂದರೆ 120 kg ಬೆಳಿಬೋದು ಡೈಲಿ. ಸೊ ನಾವು ತುಂಬ ಎಲ್ಲ ಬೆಳೆಯಕ್ಕೆ ಹೋಗಲ್ಲ, ನಮಗೆ ಎಷ್ಟು ಬೇಕಷ್ಟು ಬೆಳೀತಾ ಇದ್ದೀವಿ, 70 kg ಬೆಳೀತಾ ಇದ್ದೀವಿ. 70 kg ಬೆಳಿತೀರಿ, ಆ ಕಾಲಕ್ಕೆ ತಕ್ಕ ಹಾಗೆ ಬೇರೆ ಬೇರೆ ವೆರೈಟಿಗಳನ್ನು ನೀವು ಬೆಳೀತಾ ಇದ್ದೀರಿ. ಹಾಂ ಹೌದು ಸರ್. ಈಗ ಕ್ವಶನ್, ಈಗ ನೀವು ಪ್ರಾರಂಭದಲ್ಲೇ ಹೇಳಿದ್ರಿ, ನಾವು ಒಂದಿಷ್ಟು ಎಲ್ಲ ಅಧ್ಯಯನ ಮಾಡಿದ್ವಿ, ಈ ಅಣಬೆ ಕೃಷಿಯನ್ನೇ ನಾವು ಸೀರಿಯಸ್ ಆಗಿ ಒಂದು ಉದ್ಯಮ ಮಾಡಬೇಕು ಅಂದಾಗ ಹಲವಾರು ಕಡೆ ಭೇಟಿ ಕೊಟ್ಟಿದ್ವಿ ಅಂತ, ಎಲ್ಲೆಲ್ಲಿ ಹೋಗಿ ನೋಡ್ಕೊಂಡು ಬಂದ್ರಿ, ಏನೆಲ್ಲ ಅಲ್ಲಿ ಕಲ್ತ್ಕೊಂಡ್ಬಂದ್ರಿ? ಸರ್, ನಮ್ಮ ಮಶ್ರೂಮ್ ಅಂತ ಬಂದರೆ ನಮ್ಮ ಸೌತಲ್ಲಿ ತುಂಬ ಜನ ಯಾರು ಮಾಡಲ್ಲ, ಅಂದರೆ ಇಲ್ಲಿ ಸ್ವಲ್ಪ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಬಟ್ ನಾವು ನಾರ್ತ್ ಇಂಡಿಯಾಗೆ ಹೋದರೆ ಮಶ್ರೂಮ್ ತುಂಬ ಬೆಳೀತಾರೆ ಅಲ್ಲಿ. ಸೊ ಮಶ್ರೂಮ್ದೇ DMR ಅಂತ ಇದೆ ಒಡಿಸಾದಲ್ಲಿ, ಅದಾದಮೇಲೆ ನಮ್ಗೆ ಇನ್ನು ರೆಗ್ಯುಲರ್ ಆಗಿ ಇನ್ನು ಪಂಜಾಬಲ್ಲಿ ಹೋದರೆ ತುಂಬ ಬೆಳೀತಾರೆ ಮಶ್ರೂಮ್ನ. ಅಲ್ಲೆಲ್ಲ ಅವಾಗ ನೋಡ್ಕೊಂಡು ಬಂದ್ರಿ? ಹಾಂ, ಅಲ್ಲೋಗಿ ನಾವು ವಿಸಿಟ್ ಮಾಡ್ಕೊಬರ್ತೀವಿ. ಎಷ್ಟು ವರ್ಷ ಆ ಥರ ಮಾಡಿದ್ರಿ ನೀವು ಅಧ್ಯಯನ ಈ ಥರ? ಆ ಥರ ಒಂದು 6 months ಮಾಡಿದೆ ಸರ್. ನೀವು ಮತ್ತು ನಿಮ್ಮ ಟೀಮ್ನವರು ಅಥವಾ ನೀವೊಬ್ಬರೇ ಹೋಗ್ತಾ ಇದ್ರ? ಇಲ್ಲ, ನಾನೇ ಹೋಗ್ತಾ ಇದ್ದೆ ಸರ್. ಸಾರಿ, ಆಕ್ಚುಲಿ DMR ಇರೋದು ಅಸ್ಸಾಮಲ್ಲಿ, ಒಡಿಸಾಲ ಅಸ್ಸಾಮಲ್ಲಿ ಇರೋದು. ಅಸ್ಸಾಂ ತನಕ ಹೋದ್ರಿ ಒಟ್ಟಿನಲ್ಲಿ? ಇದೆಲ್ಲ ತಿಳ್ಕೊಳ್ಬೇಕು ತಿಳ್ಕೊಬೇಕಂತಾನೆ ಹೋದ. ಮತ್ತೆ ಮಾರ್ಕೆಟಿಂಗ್ಗೋಸ್ಕರ ನಾನು ವಿಶಾಖಪಟ್ಟಣಕ್ಕೆ ಹೋಗಿದ್ದೆ, ಯಾಕೆಂದ್ರೆ ನಮಗೆ ಎಕ್ಸ್ಪೋರ್ಟ್ ಆಗೋದು ಮಾರ್ಕೆಟಲ್ಲಿ ಡ್ರೈ ಮಶ್ರೂಮ್ ತುಂಬ ಎಕ್ಸ್ಪೋರ್ಟ್ ಆಗೋದೆ, ವಿಶಾಖಪಟ್ಟಣದಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೋದೆ. ಇನ್ನು ನಾವು ಮಾರಬೇಕಾದ್ರೂ ಅಷ್ಟೇ 2 varieties ನಾವು ಸೇಲ್ಸ್ ಮಾಡ್ಬೋದು, ಒಂದು ಫ್ರೆಶ್ ಮಶ್ರೂಮ್ನ ಸೇಲ್ ಮಾಡ್ಬೋದು, ಇನ್ನೊಂದು ಡ್ರೈ ಮಶ್ರೂಮ್ನ ಸೇಲ್ ಮಾಡ್ಬೋದು. ಸೊ ನಾವು ಜಾಸ್ತಿ ಫೋಕಸ್ ಮಾಡ್ತಾಯಿದ್ದೆ ಫ್ರೆಶ್ ಮಶ್ರೂಮ್ ಮಾರ್ತಾ ಇದ್ದ, ನಮ್ಗೆ ಯಾವ್ದು ಉಳ್ಕೊಳ್ಳುತ್ತೆ ನಮ್ಗೆ ಸೇಲ್ ಮಾಡೋಕ್ಕಲ್ಲ ಅಂದ್ರೆ ಡ್ರೈವ್ ಮಾಡ್ತಾ ಇದ್ದ. ಸೊ ಡ್ರೈವ್ ಮಾರಕ್ಕೋಸ್ಕರ ಒಂದ್ಸಲ ಮಾರ್ಕೆಟ್ ವಿಸಿಟ್ ಮಾಡೋಣ ಅಂತ ನಾನೇ ವಿಶಾಖಪಟ್ಟಣಕ್ಕೆ ಹೋಗಿದ್ದೆ. ಅದು ಈಗ ಲಾಸ್ಟ್ ಡಿಸೆಂಬರ್ಲೇನೆ ಹೋಗಿದೆ. ಏನೆಲ್ಲ ಅಲ್ಲಿ ನೀವು ತಿಳ್ಕೊಂಡು ಬಂದಿರಿ ವಿಶೇಷವಾಗಿ, ಏನಾದ್ರು ಒಂದೆರಡು ಹೇಳ್ಬೋದು? ವಿಶೇಷವಾಗಿ ಅಂದರೆ ನಾವು ಆ್ಯಕ್ಚುಲಿ ಫ್ರೆಶ್ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಗೆ ತುಂಬ ಪ್ರಾಫಿಟ್ ಇದೆ. ಸೊ ಎಕ್ಸ್ಪೋರ್ಟ್ ಮಾಡ್ತೀನಂದ್ರೆ ನಮ್ಗೆ ಕೆಲವೊಂದು ಗೈಡ್ಲೈನ್ ಇದೆ, ಅದ್ರ ಪ್ರಕಾರನೇ ಹೋಗಬೇಕು. ನಮಗೆ ಫುಡ್ ಲೈಸೆನ್ಸ್ ಇರಬೇಕು ಒಂದು, ಅದಾದಮೇಲೆ ಎಕ್ಸ್ಪೋರ್ಟಿಂಗ್ ಲೈಸೆನ್ಸ್ ಇರಬೇಕು. ಸೊ ಅದನ್ನು ಮಾಡ್ತೀನಂದ್ರೆ ನಮ್ಗೆ ಟೈಮ್ ಬೇಕು, ಒಂದು 6 ತಿಂಗಳು 7 ತಿಂಗಳು ಟೈಮ್ ಬೇಕಾಗುತ್ತೆ. ಸೊ ಅಲ್ಲಿ ತನಕ ಕಾಯಬೇಕು. ಸೊ ಅದಕ್ಕೆ ಮುಂದೆ ನಾವು ಅದಕ್ಕೆ ಅಪ್ಲೈ ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಅದೆಲ್ಲ ತಿಳ್ಕೊಂಡು ಬಂದಿದ್ದೀರಾ ಒಟ್ಟಿನಲ್ಲಿ ನೀವು? ಹೌದು. ಈಗ ನೀವು ತಿಳಿಸಿದ ಹಾಗೆ 100 ಕೆಜಿಗೆ ಇಲ್ಲಿ ಅವಕಾಶ ಇದೆ ಉತ್ಪಾದನೆ ಮಾಡೋದಕ್ಕೆ. ನೂರಿಂದ 120 ಕೆಜಿ ಅವಕಾಶ. ಎಷ್ಟು ಇನ್ವೆಸ್ಟ್ಮೆಂಟ್ ಆಯಿತು ಮತ್ತು ಯಾವ ರೀತಿ ಏನೆಲ್ಲ ಘಟಕಗಳಿದೆ? ಒಂದು ಬಿಸಿ ನೀರನ್ನ ಕುದಿಸೋದಕ್ಕೆ ಬೇಕಾದಂತಹ ಒಂದು ಘಟಕ, ಫುಲ್ಲನ್ನ ಕತ್ತರಿಸೋದೊಂದು ಘಟಕ ಇದೆ. ಅದಲ್ಲದೆ ಯಾವ ಥರ ಮಾಡ್ಕೊಂಡಿದ್ದೀರಿ? ಮತ್ತು ಈ ವೈರ್ ಮೂಲಕ ಈ ಪೊಟ್ಟಣಗಳನ್ನು ನೀವು ನೇತು ಹಾಕೋದು, ಇದೆಲ್ಲ ಎಲ್ಲಿ ಕಲ್ತ್ರಿ? ಟೆಕ್ನಾಲಜಿ ಹೇಗೆ? ಆಕ್ಚುಲಿ ಎಲ್ಲೂ ಕಲೀಲಿಲ್ಲ, ಇದು ನಾವಾಗೆ ತಲೆ ಒಡ್ಸಿದಂತ ಹೇಳ್ಬೋಕೆ ನಾನು ಇಷ್ಟಪಡ್ತೀನಿ. ಸೊ ನಮಗೆ ಟ್ರೈನಿಂಗಲ್ಲಿ ಏನಂತ ಹೇಳ್ತಾರೆ ಅಂದರೆ, ನಾವು ಇದನ್ನು ರ್ಯಾಕ್ ಮೇಲೆ ಇಡಿ ಅಂತ ಹೇಳ್ತಾರೆ. ಸೊ ನಾವು ಈಗ ನಾವು ಯೂಸ್ ಮಾಡ್ತಿರೋದು ಹ್ಯಾಂಗಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೇವೆ. ಬಟ್ ನಾವು ಇನ್ವೆಸ್ಟ್ಮೆಂಟ್ ಎಲ್ಲಿ ಕಮ್ಮಿ ಮಾಡೋಕ್ಬೋದು ಅಲ್ಲಿ ಫೋಕಸ್ ಮಾಡ್ತಾ ಇದ್ದೋ. ಸೊ ನಾವು ರ್ಯಾಕ್ ಹಾಕೋದ್ರೆ ನಮಗೆ ತುಂಬ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ನನಗೆ ಹ್ಯಾಂಗಿಂಗ್ ಆದರೆ ಇನ್ವೆಸ್ಟ್ಮೆಂಟ್ ತುಂಬ ಕಮ್ಮಿ ಆಗುತ್ತೆ. ಮತ್ತು ನನಗೆ ಸ್ಪೇಸ್ ಅಷ್ಟೇ ತುಂಬ ಲೆಸ್ ಕನ್ಸ್ಯೂಮ್ ಆಗುತ್ತೆ ಹ್ಯಾಂಗಿಂಗ್ ಮಾಡಿದ್ರೆ, ಮತ್ತು ಬ್ಯಾಗ್ಸ್ ತುಂಬ ಹಿಡಿಯುತ್ತೆ. ಸೊ ಅದೊಂದು ಥಾಟ್ ಇಟ್ಕೊಂಡು ಇದೊಂದು ಟೆಕ್ನಿಕಲಿ ಥಿಂಕ್ ಮಾಡಿ ಸ್ಟೆಪ್ ಸ್ಟೆಪ್ಗೆ ಸೊ ನಾವು ಹ್ಯಾಂಗಿಂಗ್ನ ಯೂಸ್ ಮಾಡಿಕೊಂಡು ರ್ಯಾಕ್ ಸಿಸ್ಟಮ್ಗೆ ಹೋಗಲಿಲ್ಲ. ಈಗ ಒಂದು ಈ ರೀತಿಯ ಒಂದು ಉದ್ಯಮ ಶುರು ಮಾಡಬೇಕು ಅಂದಾಗ ಅದು ದಿನ ದಿನಕ್ಕೂ ಬದಲಾವಣೆ ಆಗ್ತಾ ಇರುತ್ತೆ. ಅದು ತಳಿಗಳಾಗ್ಬೋದು, ಟೆಕ್ನಾಲಜಿ ಆಗ್ಬೋದು. ಹಾಗಾಗಿ ನಾವು ಆ ಕ್ಷೇತ್ರದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ ಅಂತೆಲ್ಲ ತಿಳ್ಕೊಳ್ತಾ ಇರಬೇಕಾಗುತ್ತೆ. ಹೌದಾ ಸರ್? ನೀವು ಇದನ್ನ ಕುರಿತಾಗಿ ಹೇಗೆ ನಿಮ್ಮ ಅಧ್ಯಯನ ಹೆಂಗೆ ನಡೀತಾ ಇದೆ? ಸೊ ನನ್ನ ಅಧ್ಯಯನ ಅಂದರೆ ನಾನು ಈಗ ನಮಗೆ ಫಾರ್ಮರ್ ಅಂದರೆ ನನ್ನ ಫ್ರೆಂಡ್ಸ್ ಇರ್ತಾರೆ, ಅವರು ಕೆಲಸ ಮಾಡಿಸಿರ್ತಾರೆ. ನಾನು ರಿಸರ್ಚ್ಗೆ ಅಂತಲೇ ಓಡಾಡ್ತಿರ್ತೀನಿ, ಯಾವ ಟೈಮ್ಗೆ ಏನು ಮಾಡಬೇಕು ಮತ್ತೆ ಏನ್ ಟೆಕ್ನಾಲಜಿ ಯೂಸ್ ಮಾಡಿದ್ರೆ ನಮ್ಗೆ ಬೇಗ ಈಲ್ಡ್ ಬರುತ್ತೆ ಮತ್ತೆ ಜಾಸ್ತಿ ಈಲ್ಡ್ ಬರುತ್ತೆ. ಅಂದ್ರೆ ನೀವು ಅದನ್ನ ಯಾವ ತರ ನಾನು ತಗೋತಾ ಇರ್ತೀನಿ? ಇಂಟರ್ನೆಟ್ ಅಲ್ಲಿ ಅಥವಾ ಅಸ್ಸಾಮ್ ಹೋಗಿ ನೋಡ್ಕೊಂಡ್ ಇಂಟರ್ನೆಟ್ ಅಲ್ಲಿ ಅಂದ್ರೆ ನಮಗಿಂತ ಯಾರು ಇನ್ನು ಎಕ್ಸ್ಪೀರಿಯನ್ಸ್ ಇರೋ ಸೀನಿಯರ್ ಇರ್ತಾರೆ ಅವ್ರ ಫಾರ್ಮ್ ಹೋಗಿ ನಾನು ವಿಸಿಟ್ ಮಾಡ್ತೀನಿ, ಅವ್ರದ್ದನ್ನ ಡಿಸ್ಕಸ್ ಮಾಡ್ತೀನಿ ನಾನು ಈ ತರ ಮಾಡ್ತಾ ಇದ್ದೀನಿ ಅಂತ. ಸೊ ಆಗ ಅವರು ನಂಗಂತ ಕೆಲವೊಂದು ಗೈಡ್ಲೈನ್ ಕೊಡ್ತಾರೆ, ಈ ತರ ಅಲ್ಲ ಈ ತರ ಮಾಡಿ ಅಂತ. ಅವ್ರು ಹೇಳಿದ್ಮೇಲೆ ನಾನು ಫುಲ್ ಆಗಿ ಕಂಪ್ಲೀಟ್ಲಿ ಅದೇ ಅಡಾಪ್ಟ್ ಮಾಡ್ಕೊಳ್ಳಲ್ಲ. ಅವ್ರು ಹೇಳಿದ ನಾನು ಒಂದು ಸ್ವಲ್ಪ ಪ್ರೋಸೆಸ್ ಮಾಡ್ತೀನಿ, ನಾನು ಮಾಡ್ತೀನಿ 100% ಅಲ್ಲಿ. ಅವ್ರು ಹೇಳಿದ ನಾನು 20% ಯೂಸ್ ಮಾಡ್ತೀನಿ. ಸೊ 20% ಓಕೆ ಅಂದ್ಮೇಲೆ ಆಮೇಲೆ 100%ಗೆ ಕನ್ವರ್ಟ್ ಮಾಡ್ಕೋತೀನಿ. ಸೊ ಅಲ್ಲಿ ತನಕ ನಾವು ಏನು ಪ್ರೋಸೆಸ್ ಇರಿದ್ರೆ ಅದನ್ನೇ ಮಾಡ್ತೀವಿ. ಇನ್ನು ಇದಕ್ಕೆ ಬೇಕಾದಂಥ ರಾ ಮೆಟೀರಿಯಲ್ಸು ಮತ್ತು ಅವುಗಳ ಗುಣಮಟ್ಟ ಇವುಗಳ ಬಗ್ಗೆ ಯಾವ ರೀತಿ ವ್ಯವಸ್ಥೆಯನ್ನು ನೀವು ಮಾಡ್ಕೊಂಡಿದ್ದೀರಿ? ಸೊ ನಮಗೆ ರಾ ಮೆಟೀರಿಯಲ್ ಅಂದರೆ ಇದಕ್ಕೆ ಕವರ್ ಬೇಕು, ಮತ್ತು ಹತ್ತಿ ಬೇಕು, ಮತ್ತು ಹುಲ್ಲು, ಮತ್ತು ಬೀಜ. ಸೊ ನಮಗೆ ಬೀಜ ನಮಗೆ ಎರಡು ಕಡೆ ಸಿಗುತ್ತೆ. ಸೊ ಎರಡು ಕಡೆ ಅಂದರೆ ನಮಗೆ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಸಿಗುತ್ತೆ, ಇನ್ನೊಂದು ಗೌರ್ಮೆಂಟ್ ಆರ್ಗನೈಸೇಷನ್ ಸಿಗುತ್ತೆ. ನಮಗೆ ಮೈಸೂರಲ್ಲಿ ಬಂದರೆ ಮೈಸೂರಲ್ಲೆಲ್ಲ ಸಿಗುತ್ತೆ, ಕುಕ್ಕರಳ್ಳಿ ಕೆರೆ ಹತ್ರ ಸಿಗುತ್ತೆ, ಅಣಬೇದ ಎಕ್ಸ್ಟ್ರಾ ಕೃಷಿ ಇದೆ. ಅದನ್ನು ಬಿಟ್ಟರೆ ನಮಗೆ ಬ್ಯಾಂಗ್ಳೂರಲ್ಲಿ KVKL ಸಿಗುತ್ತೆ, ಹೆಸರುಘಟ್ಟ. ಅದು ಬಿಟ್ಟರೆ ಬಯೋಸೆಂಟರ್ ಸಿಗುತ್ತೆ. ಇವು ಮೂರು ಗೌರ್ಮೆಂಟ್ ಸೆಕ್ಟರ್. ನಾವು ಪ್ರೈವೇಟ್ ಸೆಕ್ಟರಲ್ಲಿ ತೊಗೋತೀವಿ, ಯಾಕೆಂದ್ರೆ ನಮಗೆ ಜಾಸ್ತಿ ಸಪ್ಲೈ ಬೇಕಾಗುತ್ತೆ. ನಮಗೆ ಪರ್ ಡೇಗೇನೆ 30 kg, ನಮಗೆ ನಿಯರ್ಲಿ ಒಂದು ಮಂತಲ್ಲಿ ಒಂದು 10 ಸ್ಪಾನ್ ಬೇಕಾಗುತ್ತೆ. ಸೊ ಅವಾಗ ನಾವು ಈ ಥರ ಮಾಡಬೇಕಂದಾಗ ನಮಗೆ ಇನಿಷಿಯಲಿ ಒಬ್ರು ಗೈಡ್ಲೈನ್ ಕೊಟ್ಟಿದ್ದು ಆ ಮಾರ್ಟಿನ್ ಸ್ಟಾನ್ಲೆ ಅಂತ. ಸೊ ಅವ್ರದ್ದು ಒಂದು ಇದಿದೆ, ಸ್ಟಾನ್ ಆಗ್ರೋ ವೆಂಚರ್ಸ್ ಅಂತ ಒಂದು ಮಶ್ರೂಮ್ ಲ್ಯಾಬ್ ಇದೆ. ಸೊ ನಾವು ಅವ್ರ ಹತ್ರನೇ ಬೈ ಮಾಡ್ತೀವಿ, ಬ್ಯಾಂಗ್ಳೂರು. ಅವ್ರು ಬಂದು ಹೆಬ್ಬಾಳಲ್ಲಿ ಇರೋದು. ಸೊ ನಮಗೆ ಬೇಸಿಕ್ ಇಂದ ಅವ್ರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಮಶ್ರೂಮ್ ಅಲ್ಲಿ, ಎಕ್ಸ್ಪೆಷಲಿ ಸ್ಪಾನ್ ಅಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದನ್ನ ನಮಗೆ ಸ್ಟಾನ್ ಆಗ್ರೋ ವೆಂಚರ್ಸ್ ಅವರ ನೀಟಾಗಿ ಗೈಡ್ಲೈನ್ ಮಾಡಿದ್ದು. ಸೊ ನಾವು ಸ್ಪಾನ್ ಎಲ್ಲ ಎಲ್ಲಿ ತರಿಸ್ತೀವಿ ಅಂದ್ರೆ ಸ್ಪಾನ್, ಕವರ್, ಎಲ್ಲ ಏನೇನು ಬೇಕು ರಾ ಮೆಟೀರಿಯಲ್ ಎಲ್ಲ ನಾವು ಒನ್ ಟೈಮ್ ಅಲ್ಲ ಬ್ಯಾಂಗ್ಳೂರಿಂದ ತಂದ್ಬಿಡ್ತೀವಿ. 1 kg ಎಷ್ಟು ಖರ್ಚು ಬರುತ್ತೆ ಇದು ನಿಮಗೆ? ಸರ್, 1 kg ಎಷ್ಟು ಖರ್ಚು ಬರುತ್ತೆ ಅಂದ್ರೆ ಈಗ ಬಿಗಿನಿಂಗ್ ಇಂದ ಯಾರು ಮಾಡ್ತಾರೆ ಅವರಿಗೆ ನಮಗೆ ಎಕ್ಸ್ಪೆನ್ಸಿವ್ ಇಲ್ಲಿ 70-80 ರೂಪಾಯಿ ಬೀಳುತ್ತೆ 1 kg ಗ್ರೋ ಮಾಡಕ್ಕೆ ಎಲ್ಲ ಸೇರಿ. ಏನಕ್ಕೆ ಅಂದ್ರೆ ಅವ್ರಿಗೆ ಎಕ್ಸಾಕ್ಟ್ ಐಡಿಯಾ ಇರಲ್ಲ, ಓ ಯಾವ ಟೈಮಲ್ಲಿ ಏನ್ ಮಾಡಬೇಕು ಅನ್ನೋದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಬೇಕು. ಸೊ ಆಫ್ಟರ್ ಅವ್ರ ಒಂದು 3 batch ಆತರ 3 months ಆದ್ಮೇಲೆ ಅವ್ರು ಖಂಡಿತವಾಗ್ಲು ಒಂದು 30-40 ರೂಪಾಯಿ ಖರ್ಚು ಬೀಳುತ್ತೆ ಅಷ್ಟೇ 1 kg ಗ್ರೋ ಮಾಡಕ್ಕೆ. ಮೊದಲು ಏನ್ ಮಾಡ್ತಿದ್ರು ಅದ್ರ ಅರ್ಧದಷ್ಟು ಖರ್ಚಲ್ಲಿ ಕಮ್ಮಿ ಆಗುತ್ತೆ, ಅಷ್ಟೇ ಉತ್ಪಾದನೆಯನ್ನ ಮಾಡೋದಕ್ಕೆ ಅವಕಾಶ ಇದೆ. ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಒಂದು ಗುಣಮಟ್ಟದ ಉತ್ಪಾದನೆ, ತಂತ್ರಜ್ಞಾನ ತಿಳ್ಕೊಳಕ್ಕೆ ಬೇಕಾದಂತಹ ಒಂದು ತಾಳ್ಮೆ ಬೇಕು. ಬಹಳ ತಾಳ್ಮೆಯನ್ನ ಬಯಸುವಂತಹ ಕೃಷಿ ಇದು ಅಲ್ವಾ? ಹೌದು. ಇದಕ್ಕೆ ತುಂಬಾ ಹೈಜೀನ್ ಬಹಳ ಇಂಪಾರ್ಟೆಂಟ್, ತುಂಬಾ ಪೇಷನ್ಸ್ ಇರಬೇಕು, ತುಂಬಾ ಪೇಷನ್ಸ್ ಇರಬೇಕು. ಪೇಷನ್ಸ್ ಔಟ್ ಆಗಿಲ್ಲ ಮಶ್ರೂಮ್ ಬಂದೇ ಬರುತ್ತೆ, ಗ್ಯಾರಂಟಿ. ನಾವು ಹೈಜೀನ್ ಮತ್ತೆ ಮೇಂಟೆನೆನ್ಸ್, ಹೈಜೀನ್ ಇರಬೇಕು, ಪೇಷನ್ಸ್ ಜೊತೆ ಹೈಜೀನ್ ಮೇಂಟೆನೆನ್ಸ್ ಇರಬೇಕು. ಫಾರ್ಮ್ ಒಳಗೆ ಯಾರು ತುಂಬಾ ಯಾರು ಕೂಡ ಹೋಗ್ಬಾರ್ದು, ಯಾರು ಅತಾಟ ಇರ್ತಾರ ಅವ್ರು ಹೋಗ್ಬೇಕು ಬರಬೇಕು. ಸ್ಯಾನಿಟೈಸ್ ಎಲ್ಲ ಹೆಂಗೆ ಇಲ್ಲಿ ನೀವು ಸೋಂಕು ನಿವಾರಣೆಗಳನ್ನ ಬಳಸ್ತೀರಾ? ಸೊ ಸ್ಯಾನಿಟೈಸ್ ಅಂದ್ರೆ ನಾವು ಡೆಟಾಲ್ ಯೂಸ್ ಮಾಡ್ತೀವಿ. ಯಾರಾದ್ರೂ ರೂಮ್ಗೆ ಇನ್ ಆಗೋಕ್ಕಿಂತ ಮುಂಚೆ ಅವ್ರು ಅಲ್ಲಿ ನಮ್ದು ಮುಂದೆ ಅಲ್ಲಿ ಬೋರ್ಡ್ ಹತ್ರ ತೊಟ್ಟಿ ಇದೆ ಅಲ್ಲಿ ಕೈಕಾಲು ತಗೊಂಡು ನೀಟಾಗಿ ಹೋಗ್ಬೇಕು. ಈಗ 1 batch ಆದ್ಮೇಲೆ ಎಷ್ಟು ದಿನ ಏನೆಲ್ಲ ಯಾವ ರೀತಿ ಮುಂದಿನ ಬ್ಯಾಚ್ಗೆ ಹೋಗೋಕ್ಕಿಂತ ಮುಂಚೆ ನೀವು ಆ ಒಂದು ಕೊಠಡಿಯನ್ನ ಅಥವಾ ಆ ಒಂದು ಬ್ಲಾಕ್ ಅನ್ನ ಯಾವ ರೀತಿ ಮಾಡ್ತೀರಿ? ಸರ್, ನಾವು ಅದನ್ನ ನಾವು ಎರಡು ದಿನ ಕ್ಲೀನ್ ಮಾಡ್ಕೋತೀವಿ. ಸೊ ಒಂದು ಬ್ಯಾಚ್ ಕ್ಲಿಯರ್ ಆದ ತಕ್ಷಣ ಈಗ ನೀವು ನೋಡ್ತಿರಂಗೆ ಮೂರು ರೂಮ್ ಇದೆ. ಸೊ ನಾವು ಹತ್ತು ದಿನಕ್ಕೆ ಒಂದು ರೂಮ್ ಅಂದ್ರೆ ಮಾಡಿಫೈ ಮಾಡ್ಕೊಂಡಿದ್ದೀವಿ. ಸೊ ಒಂದು ಬ್ಯಾಚ್ ಕ್ಲಿಯರ್ ಆದ ತಕ್ಷಣ ಅದಕ್ಕೆ ನಾವು ಕೆಮಿಕಲ್ ಸ್ಪ್ರೇ ಮಾಡ್ತೀವಿ. ಯಾವ ಕೆಮಿಕಲ್ಸ್ ಸ್ಪ್ರೇ ಮಾಡ್ತೀವಿ ಅಂದ್ರೆ ಒಂದು ಕಲೆನಾಶಕ, ಇನ್ನೊಂದು ಬಾವೆಸ್ಟಿನ್. ಸೊ ಇದನ್ನ ಸ್ಪ್ರೇ ಮಾಡಿ ಎರಡು ದಿನ ಬಿಡ್ತೀವಿ, ಅದರೊಳಗೆ ಯಾರು ಹೋಗಲ್ಲ ಬರಲ್ಲ. ಸೊ ಎರಡು ದಿನ ಆದ್ಮೇಲೆ ಒಂದ್ಸಲ ಡೆಟಾಲ್ ನೀಟಾಗಿ ಸ್ಪ್ರೇ ಮಾಡಿ ಅಲ್ಲಿಗೆ ಬ್ಯಾಗ್ಗಳನ್ನ ಶಿಫ್ಟ್ ಮಾಡ್ತೀವಿ. ಅಂದ್ರೆ ಈಗ ನೀವು ಆಯ್ಕೆ ಮಾಡ್ಕೊಂಡಿರೋ ಜಾಗ ಹೇಗಿದೆ ಅಂದ್ರೆ ಇಲ್ಲಿ ಮಣ್ಣಿನ ನೆಲನೇ ನಾವು ನೋಡ್ತಾ ಇದ್ದೀವಿ. ಹೌದು, ಇದು ಪರವಾಗಿಲ್ಲ ಅಂತ ಅನ್ಸುತ್ತಾ ನಿಮಗೆ? ಮಣ್ಣಿನ ನೆಲನಲ್ಲಿ ಇರ್ಬೋದು, ಇಲ್ಲಾಂದ್ರೆ ನಾವು ಗಾರೆ ಬೇಕಾದ್ರೂ ಹಾಕ್ಸ್ಬೋದು. ನಾವು ಮಣ್ಣು ನಮ್ಗೆ ಒಂದು ನಮ್ಗೊಂದು ತಿಯರಿ ಹೇಳುತ್ತೆ, ಮಣ್ಣು ಎಲ್ಲಿ ಇರುತ್ತೆ ಅದ್ರ ಮೇಲೆ ನೀರು ಬಿದ್ರೆ ಅಲ್ಲಿ ತೇವಾಂಶ ಜಾಸ್ತಿ ಇರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾವು ಮಣ್ಣಲ್ಲೇ ಮಾಡ್ತೀವಿ. ಮಣ್ಣಿನ ಪ್ರಾಬ್ಲಮ್ ಇಲ್ಲ, ಮಣ್ಣಿರೋ ಅಷ್ಟು ಉತ್ತಮನೇ. ಈಗ ನೀವು ಇಲ್ಲಿ ಮಾಡಿರೋದ್ರ ಬಗ್ಗೆ ನಾನೇ ಹೇಳ್ಬೋದು, ಆದ್ರೆ ನೀವು ಹೇಳಿ ಹೇಗ್ ಮಾಡ್ಕೊಂಡ್ರಿ ಈ ಶೆಡ್ ನ ನಿರ್ಮಾಣ ಹೇಳಿ. ಸೊ ಈ ಶೆಡ್ ನ ನಿರ್ಮಾಣ ಮಾಡ್ಬೇಕಾದ್ರೆ ನಾವು ಜಾಗನ ಇದ್ರೆ ರೆಂಟ್ಗೆ ತಗೊಂಡು 5 ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೊಂಡು, ಸೊ ಅಗ್ರಿಮೆಂಟ್ ಮಾಡ್ಕೊಂಡು ನಾವು ಡಿವೈಡ್ ಮಾಡ್ಕೊಂಡು ಎಷ್ಟು ಶೆಡ್ ಮಾಡ್ತಾ ಇದೀವಿ, 4,000 square feet ಅಂತ ಶೆಡ್ ನ ಮಾಡ್ಬೇಕಂತ ಡಿಸೈಡ್ ಮಾಡ್ದೋ. ಸೊ ಆ 4,000 square feet ಅಲ್ಲಿ ಯಾವ್ದು ಏನೇನು ಮಾಡ್ಬೇಕು, ಕ್ರಾಪ್ ರೂಮ್ ಎಷ್ಟಕ್ಕೆ ಮಾಡ್ಬೇಕು, ಡಾರ್ಕ್ ರೂಮ್ ಎಷ್ಟಕ್ಕೆ ಮಾಡ್ಬೇಕು, ಸ್ಟೋರೇಜ್ ಎಷ್ಟಕ್ಕೆ ಮಾಡ್ಬೇಕು, ಮತ್ತೆ ನಮಗೆ ಊಟಕ್ಕೆ ಲಂಚಿಗೆ ಎಷ್ಟಕ್ಕೆ ಮಾಡ್ಬೇಕು, ಮತ್ತೆ ಮಶ್ರೂಮ್ ಪ್ಯಾಕಿಂಗ್ಗೆ ಎಷ್ಟು ಜಾಗ ಬೇಕನ್ನೋದ ನಾವು ಡಿವೈಡ್ ಮಾಡ್ಕೊಂಡು, ಇವಾಗ ನಮ್ದು 4,000 square feet ಇದೆ, ಅದರಲ್ಲಿ ನಮಗೆ 2,000 ನಾವು ಕ್ರಾಪಿಂಗ್ ರೂಮ್ಗೆ ಯೂಸ್ ಮಾಡಿದ್ವಿ, ಕಂಪ್ಲೀಟ್ಲಿ 2,000 ಕ್ರಾಪಿಂಗ್ ರೂಮ್ ಯೂಸ್ ಮಾಡಿದ್ವಿ. ಇನ್ನು ನಮಗೆ ಡಾರ್ಕ್ ರೂಮ್ ಅಂತ ಬಂದರೆ ನಾವು ಡಾರ್ಕ್ ರೂಮ್ಗೆ 1,000 square feet ಯೂಸ್ ಮಾಡಿದ್ದೀವಿ. ಸೊ ಇನ್ನು ನಾವು ಮಲ್ಕೊಳ್ಳೋಕ್ಕೆ ಮತ್ತು ಸ್ಟೋರೇಜು ಮತ್ತು ಪ್ಯಾಕಿಂಗ್ ಅಂತ ಹೇಳಿ 400 square feet ಯೂಸ್ ಮಾಡಿದ್ದೀವಿ. ಇನ್ನು ಮಿಕ್ಕಿರೋ ಜಾಗ ಎಲ್ಲ ನಾವು ಸ್ಟೋರೇಜು ಮತ್ತು ಜಾಗ ಮಾಡೋಕ್ಕೆ ಅಂದರೆ ಹುಲ್ಲನ್ನು ಬೇಯಿಸಿ ಪ್ಯಾಕ್ ಮಾಡಿ ತುಂಬಕ್ಕೆ ಇನ್ನು ಮಿಕ್ಕಿ ಜಾಗ ಎಲ್ಲ ಬಿಟ್ಕೊಂಡಿದ್ದೀವಿ. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 26ರಂದು ಸೋಮವಾರ ವಿವಿಧ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಸಮತೋಲನ ಪೋಷಕಾಂಶ ನಿರ್ವಹಣೆ ಕುರಿತ ತರಬೇತಿ ಇದೆ. ಹೆಸರನ್ನು ನೋಂದಾಯಿಸಿಕೊಳ್ಳಲು 8272 3310 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಜುಲೈ 28ರಂದು ಬುಧವಾರ ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಕುರಿತ ತರಬೇತಿಯನ್ನು ಆಯೋಜಿಸಲಾಗಿದೆ. ದೂರವಾಣಿ ಸಂಖ್ಯೆ 8272 3310 ಇಲ್ಲಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಜುಲೈ 30ರಂದು ಶುಕ್ರವಾರ ಕೃಷಿಯೊಂದಿಗೆ ಅರಣ್ಯ ಪರಿಕಲ್ಪನೆ ಹಾಗೂ ಅವಕಾಶಗಳನ್ನು ಕುರಿತ ತರಬೇತಿಗೆ ನೋಂದಾಯಿಸಿಕೊಳ್ಳಲು 8272 3316 ಈ ಸಂಖ್ಯೆಗೆ ಕರೆ ಮಾಡಬಹುದು. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತರು ಈಗ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿ ತರಬೇತಿಗೆ ಗರಿಷ್ಠ 30 ಮಂದಿಗೆ ಮಾತ್ರ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಈಗ ಗೋಡೆಗಳಿಗೆ ಬದಲಾಗಿ ನೀವು ಈ ರೀತಿ ಪಾಲಿಥೀನ್ ಬ್ಯಾಗ್ ಅನ್ನ ಬಳಸಿದ್ದೀರಿ ಮೆಟೀರಿಯಲ್. ಹೌದು ಅಲ್ವಾ? ಅದಕ್ಕೆ ಬೇಕಾದಂತಹ ತೇವಾಂಶವನ್ನ ಬೆಳಕನ್ನ ನಿಯಂತ್ರಿಸುವಲ್ಲಿ ಅದು ನಿಮಗೆ ಬಳಕೆ ಆಗ್ತಾ ಇದೆ. ಬಳಕೆ ಆಗ್ತಾ ಇದೆ. ಎಲ್ಲರೂ ನೋಡಿದ್ರ ನೀವು ಈ ರೀತಿಯ ಒಂದು ಸೆಟಪ್ ನ? ಇಲ್ಲ, ಎಲ್ಲ ಕಡೆ ನೋಡಿಲ್ಲ, ಎಲ್ಲ ಕಡೆ ಗೋಡೆ ನೋಡಿದ. ಬಟ್ ನಾವು ಟ್ರೈ ಮಾಡೋಣ ಅಂತ ಟ್ರೈ ಮಾಡೋದು, ಯಾಕಂದ್ರೆ ನಮ್ದು ಬೇಸಿಕ್ ಟೆಕ್ನಿಕಲ್ ಫೀಲ್ಡ್ ಇರೋದ್ರಿಂದ ನಮ್ಗೆ ಯಾವ್ದು ಗೊತ್ತಿತ್ತು, ಯಾವ್ದು ಹೀಟ್ ನ ರೆಸಿಸ್ಟ್ ಮಾಡುತ್ತೆ, ಯಾವ್ದು ಹೀಟ್ ನ ರೆಸಿಸ್ಟ್ ಮಾಡಲ್ಲ ಅಂತ ಒಂದು ಐಡಿಯಾ ಆಯ್ತು. ಸೊ ಹಂಗಾಗಿ ನಾವು ಟಾರ್ಪಲ್ ನ ಯೂಸ್ ಮಾಡ್ದೋ. ಸೊ ಈಗ ನಾವು ಹ್ಯೂಮಿಡಿಟಿ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮ್ದು ಮಿಸ್ಟ್ ಫಾಗರ್ನ ಒಳಗಡೆ ಹಾಕಿದೀವಿ, ಅಂದ್ರೆ ಟೆಂಪರೇಚರ್ ಜಾಸ್ತಿ ಇದ್ದಾಗ ಫಾಗರ್ ಅಪ್ಲೈ ಮಾಡ್ತೀವಿ. ಅಂದ್ರೆ ನಾನು ಹೇಳಿದ್ದು, ಇಲ್ಲಿ ಒಂದು ಕಡಿಮೆ ಖರ್ಚಿನ ತಂತ್ರಜ್ಞಾನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹೌದು, ಆ ರೀತಿಯ ಒಂದು ತಂತ್ರಜ್ಞಾನ ನೀವು ಬಳಕೆ ಮಾಡ್ತಾ ಇದ್ದೀರಿ. ಹೌದು ಸರ್. ತೀರಾ ಒಂದು ಗೋಡೆಗಳಿರುವಂತಹ ಒಂದು ಕೊಠಡಿ ಬೇಕು ಅಂದ್ರೆ ಅಥವಾ ಇದಕ್ಕೆ ಬೇಕಾದಂತಹ ಸಿಮೆಂಟ್ ನೆಲ ಅಥವಾ ಬೇರೆ ರೀತಿಯ ಒಂದು ಆತರ ಏನಿಲ್ಲ ಸರ್. ಆತರ ಸಿಮೆಂಟ್ ನೆಲ ಮತ್ತೆ ಗೋಡೆ ಆಗ್ಲೇಬೇಕಂತ ಏನಿಲ್ಲ. ನಮ್ಗೆ ಅದಕ್ಕೆ ಏನ್ ಬೇಕು ಅದನ್ನ ಪ್ರೋಸೆಸ್ ನ ನಾವು ತಿಳ್ಕೊಂಡು ಮಾಡ್ಬೋದು ಆರಾಮಾಗಿ. ಈಗ ನಾವು ಟಾರ್ಪಲ್ಲೇ ಹಾಕಿದೀವಿ, ನಮ್ಗೆ ಮಶ್ರೂಮ್ ಬೆಳಿಬೇಕಂದ್ರೆ ಏನಪ್ಪ ಅಂದ್ರೆ ಸುತ್ತ ಕ್ಲೋಸ್ ಆಗಿರ್ಬೇಕು. ಸೊ ಅದು ಗೋಡೆಲೇ ಕ್ಲೋಸ್ ಆಗಿರ್ಬೇಕಂತ ಯಾರು ಹೇಳಲ್ಲ, ಗೋಡೆ ಕ್ಲೋಸ್ ಆಗಬೇಕು. ಈವನ್ ನಾವು ಸೋಗನ್ ಗರಿ ಹಾಕಿ ಕೂಡ ನಾವು ಗೋಡೆ ಕ್ಲೋಸ್ ಮಾಡಿ ಸುತ್ತ ಮಾಡ್ಬೋದು. ನಾವು ಏನಂದ್ರೆ ಸೋಗನ್ ಗರಿ ಎಲ್ಲ ತುಂಬಾ ಬಾಳಿಕೆ ಬರಲ್ಲ ಅಂತ ಟಾರ್ಪಲ್ ಹಾಕೊಂಡಿದೀವಿ. ಇದರಿಂದ ಇನ್ವೆಸ್ಟ್ಮೆಂಟ್ ಖರ್ಚು ನಿಮ್ಗೆ ಕಡಿಮೆ ಆಗಿದೆ. ತುಂಬಾ ಕಡಿಮೆ ಆಗಿದೆ. ಇದ್ರ ಜೊತೆಗೆ ಇನ್ನೂ 4-5 ಪ್ರಾಜೆಕ್ಟ್ಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಿ ಅಂತ, ಅದ್ರದ್ದು ಒಂಚೂರು ಹೇಳ್ಬೋದಾ? ಹಾಂ ಸರ್, ನಮ್ದು ಬೇಸಿಕಲಿ ಟೆಕ್ನಿಕಲ್ ಆಗಿರೋದು ನಾವೀಗ ಅಂದರೆ ಪೇಷಂಟ್ಸ್ಗೋಸ್ಕರ ಅಂದರೆ ಯಾರಿಗೆ ವಯಸ್ಸಾಗಿರ್ತವ್ರಿಗೋಸ್ಕರ ಆಟೋಮೆಟಿಕ್ ಫಿಸಿಯೋಥೆರಪಿ ಮಾಡ್ತಾ ಇದ್ದೀವಿ ಫಾರ್ ಹ್ಯಾಂಡ್ಗೆ. ಅವ್ರಿಗೇನೋ ಕೈಯನ್ನ ಮಸಾಜ್ ಮಾಡ್ಬೇಕಂದ್ರೆ ನಾವೊಂದು ಎಕ್ವಿಪ್ಮೆಂಟ್ ಮಾಡ್ತಾ ಇದ್ದೀವಿ. ಆ ಎಕ್ವಿಪ್ಮೆಂಟ್ ಅವ್ರ ಕೈಗೆ ಹಾಕೊಂಡ್ರೆ ಸಾಕು, ಅದೇ ಅದು ಬೆರಳೆಲ್ಲ ಅದೇ ಮಸಾಜ್ ಮಾಡುತ್ತೆ ಮಿಷಿನ್ನ. ಸೊ ಅದಾದ್ಮೇಲೆ ಇನ್ನು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ನಾವೀಗ ವೈರಿಂಗ್ ಪೈಪ್ ಲೈನ್ ಕೈ ಕಟ್ ಮಾಡೋಕ್ಕೆ ಒಂದು ಮಿಷಿನ್ ಲೇಬರ್ ಸಿಗಲ್ಲ. ಸೊ ಅದಕ್ಕೋಸ್ಕರ ಅದಕ್ಕೋಸ್ಕರನೇ ಒಂದು ಹೊಸ ಮಿಷಿನ್ನ ಕಂಡಿಡಿದ್ದೀವಿ ಅಂದರೆ ಮಾಡ್ತಾ ಇದ್ದೀವಿ. ಸೊ ಅದನ್ನು ನಾವು ವಾಲ್ ಕಟಿಂಗ್ ಆರ್ ವಾಲ್ ಗ್ರೂಮಿಂಗ್ ಮಷಿನ್ ಅಂತ ಕರಿತೀವಿ. ಸೊ ಅದಾದ್ಮೇಲೆ ನಾವು ಇದಕ್ಕೆ ಅಂದರೆ ಮಶ್ರೂಮ್ ಸೇಲ್ಸ್ಗೆ ಮತ್ತು ಸೇಲ್ಸ್ ಪರ್ಪಸ್ಗೋಸ್ಕರನೇ ಒಂದು ಇ ಕಾಮರ್ಸ್ ವೆಬ್ಸೈಟ್ನ ಲಾಂಚ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಮಂತ್. ಸೊ ಅದು ಇ ಕಾಮರ್ಸ್ ಅಂದರೆ ಮಾಮೂಲಿ ಫ್ಲಿಪ್ಕಾರ್ಟ್ ಅಮೆಜಾನ್ ಥರ ಒಂದು ಇ ಕಾಮರ್ಸ್ ಸೈಟ್ನ ವೆಬ್ ಲಾಂಚ್ ಮಾಡ್ತಿದ್ದೀವಿ. ಯಾರು ಏನೇ ಬೇಕಿರೋ ಅಲ್ಲಿ ಬುಕ್ ಮಾಡ್ಕೋಬೋದು. ಇನ್ನು ಮಾರುಕಟ್ಟೆಗೆ ಬರೋಣ. ಇಷ್ಟೆಲ್ಲ ಮಾಹಿತಿಯನ್ನು ಇಟ್ಕೊಂಡು ನೀವು ಮಾರ್ಕೆಟ್ಗೆ ಹೊರಟಾಗ ಅನುಭವ ಏನಿತ್ತು? ಈಗ ಲಾಭದಲ್ಲಿ ಇದ್ರೆ ಎಷ್ಟು ಮಟ್ಟಿಗೆ ಲಾಭದಲ್ಲಿ ಇದ್ದೀರಿ? ಬೇರೆಯವರೆಲ್ಲ ಏನಂತಾರೆ ಈ ಒಂದು ನಿಮ್ಮ ಉದ್ಯಮದ ಬಗ್ಗೆ? ನಮಗೆ ಮಾರ್ಕೆಟ್ ಯಾವತ್ತೂ ತೊಂದರೆ ಆಗಲಿಲ್ಲ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೋ ಆ ಎಕ್ಸ್ಪೆಕ್ಟೇಷನ್ ನಮಗೆ ಮಾರ್ಕೆಟಲ್ಲಿ ಸಿಕ್ತು. ಸೊ ನಾವು ರೀಟೇಲ್ ಮಾಡಬೇಕಂತ ಅಂದ್ಕೊಂಡು ಹೋಗಿದ್ದೋ ನಮಗೆ ಮಾರ್ಕೆಟಿಂಗಲ್ಲಿ ಎಲ್ಲೂ ತೊಂದರೆ ಆಗಲಿಲ್ಲ. ನಮಗೆ ಮಾರ್ಕೆಟಿಂಗ್ ಅಂದರೆ ಒಂದು ಟೀಮ್ ಇತ್ತು ಎಕ್ಸ್ಟ್ರಾ. ಸೊ ನಾವು ಇಲ್ಲಿ ಗ್ರೋ ಮಾಡಿ ಬೆಂಗಳೂರು ಕಳಿಸೋದು ನಮ್ಮ ಡ್ಯೂಟಿ ಆಗಿತ್ತು. ಅಂದರೆ ಇಲ್ಲಿ ಯಾರು ಫಾರ್ಮಲ್ ಇರ್ತ ಸ್ಟೇ ಆಗಿರ್ತೀವಿ ಅವ್ರದ್ದು. ಸೊ ಇನ್ನು ಮಾರ್ಕೆಟಿಂಗ್ ಟೀಮ್ ಜೊತೆ ನಾನು ಜಾಯ್ನ್ ಆಗಿದೆ. ಸೊ ಮಾರ್ಕೆಟಿಂಗ್ ಟೀಮ್ ಜೊತೆ ನಾನು ಜಾಯ್ನ್ ಆದ್ಮೇಲೆ ನಮ್ಗೆ ಎಲ್ಲೂ ಮಾರ್ಕೆಟಿಂಗ್ ತೊಂದರೆ ಆಗಲಿಲ್ಲ. ನಾವು ಬ್ಯಾಂಗ್ಳೂರು ಸೂಪರ್ ಮಾರ್ಕೆಟ್ಗೆಲ್ಲ ನಾವೇ ಸಪ್ಲೈ ಮಾಡ್ತಾ ಇದ್ದೋ. ಅಂದರೆ ಬೆಂಗಳೂರು ಫುಲ್ ಕವರ್ ಮಾಡ್ತಿರ್ಲಿಲ್ಲ, ಈ ಕಡೆ ಸೌತ್ ಓನ್ಲಿ ಜೆ ಪಿ ನಗರ್ ಬನಶಂಕ್ರಿ ಬಿ ಟಿ ಎಮ್ಲಿ ಕೂಡ ನಾವೇ ಓನಾಗಿ ಸಪ್ಲೈ ಮಾಡ್ತಾ ಇದ್ದೋ. ನಮ್ಗೆ ಆ ಟೈಮಲ್ಲಿ ಏನಪ್ಪ ಅಂದ್ರೆ ನಾವು ಬೆಳೆಯಾಗಿಂದ ನಮ್ಮ ಮಶ್ರೂಮು ತುಂಬ ರಿಕ್ವೈರ್ಮೆಂಟ್ ಇತ್ತು. ಸೊ ಹಂಗಾಗಿ ನಾವು ಬೇರೆ ಕಡೆಯಿಂದನೂ ಬೈ ಮಾಡ್ತಾ ಇದ್ದೋ. ಈಗ ಅಣಬೆ ಬೆಳೆದಾಯ್ತು, ಇಲ್ಲಿ ರೆಡಿ ಆಯ್ತು, ಹಾರ್ವೆಸ್ಟಿಂಗ್ ಆಯ್ತು, ಪ್ಯಾಕಿಂಗ್ ಬಹಳ ಇಂಪಾರ್ಟೆಂಟ್. ಅದಕ್ಕೆ ಯಾವ ತಂತ್ರಜ್ಞಾನ ಬಳಸ್ತಿದ್ರಿ, ಹೇಗೆ ಮಾಡ್ತೀವಿ? ನಾವು ಪ್ಯಾಕಿಂಗ್ ಸ್ಟ್ರಾಬೆರಿ ಹಣ್ಣೆಲ್ಲ ಪ್ಯಾಕ್ ಮಾಡೋಕ್ಕೆ ಒಂದು ಪನೆಟ್ ಬಾಕ್ಸ್ ಅಂತ ಬರುತ್ತೆ. ಸೊ ಆ ಪನೆಟ್ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೋ. ಅದು ಎಲ್ಲ ನೀವೇ ತರಿಸಿ ಇಲ್ಲೆಲ್ಲ ತರಿಸ್ತಾ ಇದ್ದೀವಿ, ಮುಂಬೈಯಿಂದ ತರಿಸ್ತಾ ಇದ್ದ. ಅದ್ರ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ರಿ, ಅದರ ಫ್ರೆಶ್ನೆಸ್ ಇಲ್ಲಿಂದ ಅದು ಗ್ರಾಹಕನಿಗೆ ಯಾರು ಕನ್ಸ್ಯೂಮರ್ ತನಕ ಹೋಗೋ ತನಕ ಫ್ರೆಶ್ನೆಸ್ ಕಾಪಾಡೋದಕ್ಕೆ ಅದನ್ನೇ ಆ ಪನೆಟ್ ಬಾಕ್ಸ್ ಅಲ್ಲಿ ಏನಕ್ಕೇನಾದ್ರಲ್ಲಿ ನಮ್ಗೆ ಮಶ್ರೂಮ್ ಫ್ರೆಶ್ ಆಗಿರ್ಬೇಕಂದ್ರೆ ಹೋಲ್ ಆಗಿರ್ಬೇಕು. ಸೊ ನಾವು ಮಾಮೂಲಿ ಟ್ರೈ ಎಲ್ಲ ಯೂಸ್ ಮಾಡೋಣ ಅನ್ಕೊಂಡ್ರೆ ಸೊ ಟ್ರೈ ಎಲ್ಲ ನಾವು ಮಾಡಕ್ರೆ ಮತ್ತೆ ಅದಕ್ಕೆ ಹೋಲ್ ಮಾಡಬೇಕು ಎಕ್ಸ್ಟ್ರಾ ಕೆಲಸ. ಸೊ ಅದೇ ರೇಟಿಗೆ ಪನೆಟ್ ಬಾಕ್ಸ್ ಅಂತ ಸಿಗುತ್ತೆ. ಸೊ ಅದನ್ನ ನಾವು ಯೂಸ್ ನೋಡ್ದ ಎಲ್ಲಿ ಸಿಗುತ್ತೆ ಚೀಪ್ ಆಗಿ ಅಂತ ನಮ್ಗೆ ಮುಂಬೈಯಿಂದ ಸಿಗುತ್ತೆ ಅನ್ನೋ ಇನ್ಫಾರ್ಮೇಶನ್ ನಮ್ಗೆ ಇಂಡಿಯಾ ಮಾರ್ಟಿಂದ ಇನ್ಫಾರ್ಮೇಶನ್ ಸಿಕ್ತು. ಸೊ ಅಲ್ಲಿಂದ ಕೊಟೇಶನ್ ಹಾಕ್ಸ್ಕೊಂಡು ಲಾರ್ಜ್ ಅಲ್ಲಿ ತರ್ಸ್ಕೊಂಡು. ಕುಶಲ್, ನೀವು ಮಾತಾಡ್ತಾ ಇನ್ನೊಂದು ವಿಷಯ ಹೇಳಿದ್ರಿ, ನೀವು ಕಲ್ತಿರೋದಷ್ಟೇ ಅಲ್ಲ ಬೇರೆಯವ್ರಿಗೂ ಮಾರ್ಗದರ್ಶನ ಮಾಡ್ತಾ ಇದ್ದೀರಿ, ಬೇರೆ ಯೂತ್ಗೂ ಸಹ ಯುವಕರಿಗೂ ಸಹ ಪ್ರೇರಣೆ ನೀಡ್ತಾ ಇದ್ದೀರಿ. ಎಷ್ಟೋ ಈ ತೋಟಗಾರಿಕೆ ಇಲಾಖೆಯಿಂದ ಗೃಹಿಣಿಯರಿಗೂ ಸಹ ಅಣಬೆ ಕೃಷಿಯನ್ನು ಕುರಿತಾದ ಒಂದು ತರಬೇತಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಮನೆಯ ಮಟ್ಟದಲ್ಲೂ ಸಹ ಸುಲಭ ತಾಂತ್ರಿಕತೆಗಳನ್ನು ಬಳಸಿ ಅಣಬೆ ತಯಾರಿಕೆಯಲ್ಲೂ ತೊಡಗಿರ್ತಾರೆ. ನೀವು ವಾಣಿಜ್ಯ ದೃಷ್ಟಿಯಿಂದ ಇದೆಲ್ಲ ಮಾಡ್ತಾ ಇದ್ದೀರಿ, ಹೇಳಿ ತರಬೇತಿ ಯಾವ ರೀತಿ ನೀವು ನೀಡಿದ್ದೀರಿ, ಮತ್ತು ಈಗಾಗಲೇ ಈ ಉದ್ಯಮದಲ್ಲಿ ಪ್ರಾರಂಭ ಮಾಡ್ತಿರೋರಿಗೆ ತರಬೇತಿ ನೀಡೋದಲ್ಲದೆ ಅವ್ರು ಬೆಳೆದಂಥ ಉತ್ಪನ್ನನ ನೀವು ಪರ್ಚೇಸ್ ಮಾಡಿ ಅದನ್ನ ಒಂದು ಮಾರ್ಕೆಟಿಂಗ್ ಮಾಡುವಂಥದ್ದು ನೀವು ಮಾಡಿದ್ದೀರಿ ಅಂತ ಹೇಳಿದ್ರೆ ಆ ಬಗ್ಗೆ ಸ್ವಲ್ಪ ಹೇಳಿ. ನಾವೀಗ ನಮ್ದು ಅದ್ನಲ್ಲಿ ಇರೋ ಫಾರ್ಮ್ ಅಲ್ಲೇ ನಮ್ದು ಕೇರನಗರ ತಾಲೂಕು ಕೃಷಿ ಇಲಾಖೆಯಿಂದ 40 ಮೆಂಬರ್ಸ್ಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ. ಆದರೆ ಅದು ಕೃಷಿ ಇಲಾಖೆ ಕರ್ಕೊಂಡ್ಬಂದು ಇಲ್ಲೇ ಟ್ರೈನಿಂಗ್ ಕೊಟ್ಟಿದ್ದಾರೆ. ಸೊ ಅದು ನಮ್ದು ಪೇಪರಲ್ಲೆಲ್ಲ ಪಬ್ಲಿಷ್ ಆಗಿತ್ತು. ಸೊ ಅದಾದ್ಮೇಲೆ ನಮ್ದು ಬೆಂಗಳೂರಲ್ಲಿ ಒಂದು ಆಫೀಸ್ ವಿಜಯನಗರ ಚಂದ್ರ ಹೋಟೆಲ್ ಆಫೀಸ್ ಇದೆ, ಅಲ್ಲೂ ಅಷ್ಟೇ ನಾವು ತುಂಬಾ ಜನಕ್ಕೆ ಟ್ರೈನಿಂಗ್ ಕೊಡ್ತೀವಿ. ಯಾರೇ ಬಂದ್ರು ಟ್ರೈನಿಂಗ್ ಇಲ್ಲ ಅಂತ ಹೇಳಲ್ಲ, ಟ್ರೈನಿಂಗ್ ಕೊಡ್ತೀವಿ. ಒಬ್ರು ಬಂದ್ರು ಕೊಡ್ತೀವಿ, ಹತ್ತು ಜನ ಬಂದು ಟ್ರೈನಿಂಗ್ ಕೊಡ್ತೀವಿ. ಸೊ ಅದಾದ್ಮೇಲೆ ಯಾರು ಅಣಬೆ ಗ್ರೋ ಮಾಡ್ತಾರೆ ಅವ್ರ ಹತ್ರ ನಾವೇ ಅಣಬೆನೂ ಬೈಬ್ಯಾಕ್ ಮಾಡ್ತೀವಿ, ಮತ್ತೆ ಅವ್ರಿಗೆ ಏನೇ ರಾ ಮೆಟೀರಿಯಲ್ ಬೇಕಿದ್ರು ಕೂಡ ಸಪ್ಲೈ ಮಾಡ್ತೀವಿ, ಮತ್ತೆ ಅವ್ರ ಹತ್ರ ಬೈಬ್ಯಾಕ್ ಮಾಡ್ತೀವಿ. ಅವ್ರಿಗೆ ಗೈಡ್ ಲೈನ್ ಬೇಕಿದ್ರೆ ನಾವು ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀವಿ. ಈವನ್ ಅವ್ರಿಗೆ ಒಂದು ಶೆಡ್ ಬೇಕಿದ್ರು ಕೂಡ ಅದನ್ನ ನಾವೇ ಪ್ರಿಪೇರ್ ಮಾಡ್ಕೊಡ್ತೀವಿ. ವರ್ಷದ ಯಾವ ತಿಂಗಳಿನಲ್ಲಿ ಅಣಬೆ ಕೃಷಿ ಸುಲಭ ಅನಿಸುತ್ತೆ, ಹಾಗೇನೆ ಯಾವ ತಿಂಗಳುಗಳಲ್ಲಿ ಹೆಚ್ಚು ಬೇಡಿಕೆಯನ್ನು ನೀವು ಗಮನಿಸಿದ್ದೀರಿ? ಬೇಡಿಕೆ ಮತ್ತೆ ಕಂಫರ್ಟಬಲ್ ಅಂತ ನೋಡಿದ್ರೆ ನಾವು ಯಾವ ಟೈಮಲ್ಲಿ ಯಾವ್ದನ್ನ ಬೆಳಿತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಸಮ್ಮರ್ ಬರುತ್ತೆ, ಸಮ್ಮರಲ್ಲಿ ನಮಗೆ ಆಯುಷ್ಟ ಬೆಳೆದ್ರೆ ಸ್ವಲ್ಪ ಚಾಲೆಂಜ್ ಇರುತ್ತೆ. ಏನಕ್ಕೆ ಅಂದ್ರೆ ನಮಗೆ ಯಾವಾಗಲೂ ನಾರ್ಮಲ್ ಟೆಂಪರೇಚರ್ ಬಂದ್ರೆ ನಮಗೆ 30 degrees ಇರುತ್ತೆ, 30-35 degrees ಇರುತ್ತೆ, ಅದನ್ನ ಕಂಟ್ರೋಲ್ ಮಾಡಕ್ಕೆ ಸ್ವಲ್ಪ ಕಮ್ಮಿ ಆಗುತ್ತೆ. ಅದಕ್ಕೆ ನಾವು ಆಯುಷ್ಯ ಮೊದಲು ನಾವು ಮಿಲ್ಕಿನ ಚೂಸ್ ಮಾಡ್ಕೋಬೇಕು, ಯಾಕಂದ್ರೆ ಮಿಲ್ಕಿಗೆ ಜಾಸ್ತಿ ಹೀಟ್ ಬೇಕು ಮಶ್ರೂಮ್ ಬರಬೇಕಾದ್ರೆ. ಸೊ ನಮಗೆ ಮಿಲ್ಕಿ ಮಶ್ರೂಮ್ಗೆ 32 ಟೆಂಪರೇಚರ್ ಬೇಕು ಬರಬೇಕಾದ್ರೆ, ಆಶ್ಚರ್ಗೆ 28 ಓಡಿರಬೇಕು. ಸೊ ಅದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅಂದರೆ ಅದ್ರಲ್ಲಿ ಸ್ವಲ್ಪ ವೇರಿ ಆಗುತ್ತೆ, ತುಂಬ ಡಿಫಿಕಲ್ಟ್ ಆಗುತ್ತೆ. ಅದ್ರ ಬದಲು ನಮಗೆ ಸಮ್ಮರ್ ಟೈಮಲ್ಲಿ ಮಿಲ್ಕಿನ ನಾವು ಚೂಸ್ ಮಾಡ್ಕೊಂಡು ಇನ್ನು ಮಿಕ್ಕಿರೋ ಸೀಸನ್ ಎಲ್ಲ ನಾವು ಆಶ್ಚರ್ ಮಶ್ರೂಮ್ ಬೆಳ್ಕೋಬೋದು. ಎಷ್ಟು ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ವರ್ಷ ಪೂರ್ತಿ? ಇಲ್ಲಿ ನಮಗೆ ವರ್ಷ ಪೂರ್ತಿ ನಮ್ಮ ಫಾರ್ಮಿಗೆ ಇಲ್ಲಿಗೆ 5 ಜನ ಬರ್ತಾರೆ. ಏನೆಲ್ಲ ಕೆಲಸಗಳಿರುತ್ತೆ ಅವ್ರಿಗೆ? ಅವರಿಗೆ ಏನು ಕೆಲಸ ಇರುತ್ತೆ ಅಂದರೆ ಮಾಮೂಲಿ ಇವತ್ತಿನ ಒಂದು ವಿವಿಧ ಅಡಿಗೆ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಮಾತಾಡೋದಾದ್ರೆ, ಅಡಿಗೆಯಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದೆ. ಪುಡಿ ಮಾಡುವಂಥದ್ದು, ಉಪ್ಪಿನಕಾಯಿ ಮಾಡುವಂಥದ್ದು, ಅಥವಾ ಒಣಗಿಸಿ ಆ ನಂತರದಲ್ಲಿ ಅದನ್ನು ಅಗತ್ಯ ಇದ್ದಾಗ ಅದನ್ನು ಬಳಕೆ ಮಾಡುವಂಥದ್ದು. ಆದರೆ ವ್ಯಾಲ್ಯೂ ಅಡಿಷನ್, ಆ ಉತ್ಪನ್ನದ ಮೌಲ್ಯವನ್ನು ವರ್ಧನೆ ಮಾಡುವಂಥದ್ದು, ಹೆಚ್ಚಿಗೆ ಮಾಡುವಂಥದ್ದು, ಆ ಬಗ್ಗೆ ಯಾರು ಪ್ರಯತ್ನ ಪಟ್ಟಿದ್ದೀರಾ ಅಂತ. ಅದನ್ನು ನಾವು ಯಾವ್ದಾರು ಟ್ರೈ ಮಾಡಿದೀವಿ ಅಂದರೆ, ನಮಗೆ ಈಗ ನಮಗೆ ಫ್ರೆಶ್ ಆಯಿಸ್ಟರ್ ಮಶ್ರೂಮ್ ಬಂದರೆ ನಮಗೆ ಅದು ಅಂದರೆ ವ್ಯಾಲಿಡಿಟಿ, ಫ್ರೆಶ್ ವ್ಯಾಲಿಡಿ ಬಂದು 2 ಡೇಸ್ ಇರುತ್ತೆ ಅಷ್ಟೇ. ಇನ್ನು ನಮಗೆ ಮಿಲ್ಕ್ ಅಂತ ಬಂದರೆ ನಾವು ಅದನ್ನು 12 ಡೇಸ್ ಇಟ್ಕೋಬೋದು ಫ್ರೆಶ್ ಆಗಿ. ಸೊ ನಾವು ಡ್ರೈನ ಏನಕ್ಕೆ ಮಾಡಿದ್ರೆ, ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ಸ್ಗೆ ಅಂದರೆ ಪಿಕಲ್ಗೋಸ್ಕರನೇ ಮಾಡಿದ್ದಾನೆ, ಅಂದರೆ ಉಪ್ಪಿನಕಾಯಿ ಮಾಡೋಣ ಅಂತಲೇ. ಸೊ ಅದಕ್ಕೆ ಟ್ರೈ ಮಾಡಿದ್ದೀವಿ, ಸ್ಟಾಕ್ ಇದೆ 100 ಕೆ ಮೇಲಿದೆ. ಸೊ ಒಂದ್ಸಲ ವ್ಯಾಲ್ಯೂ ಆ್ಯಡ್ ಪ್ರಾಡಕ್ಟ್ ಮಾಡಬೇಕು. ಸೊ ಅದಕ್ಕೆ ನಾವು ಒಂದು ಪ್ರೊಸೆಸ್ನ ಸರ್ಚ್ ಮಾಡ್ತಾ ಇದ್ದೀವಿ, ಯಾವ ಥರ ಮಾಡಬೇಕು ಏನು ಅಂತ. ಸೊ ಮಶ್ರೂಮ್ ಡ್ರೈ ಮಾಡಿದ್ರಿಂದ ಅದನ್ನು ನಾವು ಅಪ್ ಟು 3 ಇಯರ್ಸ್ ಸ್ಟೋರೇಜ್ ಮಾಡ್ಬೋದು. ಮತ್ತು ಇದ್ರದ್ದು ಆಲ್ರೆಡಿ ತುಂಬ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ ಇದೆ, ಉಪ್ಪಿನಕಾಯಿ ಇದೆ, ಸೂಪ್ ಇದೆ, ಮತ್ತು ಬಿಸ್ಕೆಟ್ ಮಾಡ್ತಾರೆ, ತುಂಬ ಒಂದು 7-8 ಪ್ರಾಡಕ್ಟ್ ಆಲ್ರೆಡಿ ಇದೆ, ಅವೈಲೇಬಲ್ ಇದೆ. ಇದಕ್ಕೂ ನಿಮಗೆ ಬೇಡಿಕೆ ಇದೆ? ಹಾಂ, ಇದಕ್ಕೂ ಬೇಡಿಕೆ ಇದೆ. ಇದಕ್ಕೇನಾದರೂ ಒಣಗಿಸೋಕ್ಕೆ ಏನಾದರೂ ತಂತ್ರಜ್ಞಾನ ಇದೆಯಾ? ಒಣಗಕ್ಕೆ ತಂತ್ರಜ್ಞಾನ ಅಂದರೆ 2 ಇದೆ. ಒಂದು ನಾವು ಮಿಷಿನ್ ಡ್ರೈಯಿಂಗ್ ಮಾಡ್ಬೋದು, ಮಿಷಿನ್ಗೆ ನಾವು ಗ್ಯಾಸ್ ತಪ್ಪರ ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ಕೋಬೋದು, ಅದನ್ನ ಬಿಟ್ಟರೆ ನಾವು ಸನ್ಲೈಟಲ್ಲಿ ಡ್ರೈ ಮಾಡ್ಕೋಬೋದು. ಸೊ ನಾವೆಲ್ಲ ಸನ್ಲೈಟಲ್ಲಿ ಡ್ರೈ ಮಾಡ್ತೀವಿ. ಆ ಥರದ್ದು ನೀವು ಪ್ರಯತ್ನ ಪಟ್ಟಿದ್ದೀರಿ, ಅದಕ್ಕೂ ಮಾರುಕಟ್ಟೆ ಇದೆ? ಹಾಂ, ಅದಕ್ಕೂ ಮಾರ್ಕೆಟ್ ಇದೆ, ತೊಂದರೆ ಇಲ್ಲ. ಕುಶನ್, ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೀರಿ, ನಿಮ್ಮ ಮಾತನ್ನು ಬೇರೆಯವರು ಕೇಳ್ತಿರ್ತಾರೆ, ನಿಮ್ಮಂದೆ ಯುವಕರು ಸಾಕಷ್ಟು ಕನಸುಗಳನ್ನು ಇಟ್ಕೊಂಡು ನಾನು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಅನ್ನೋರು ಇರ್ತಾರೆ, ಏನು ಹೇಳೋದಕ್ಕೆ ಬಯಸ್ತೀರಿ ನೀವು ಅಂಥವ್ರಿಗೆ? ನನ್ನ ಕಡೆಯಿಂದ ಹೇಳಬೇಕಂದ್ರೆ, ನನಗೆ ಇಷ್ಟು ದಿನ ಒಂದು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಮಶ್ರೂಮು ಗುಡ್ ರಿಟರ್ನ್ ಬಿಸ್ನೆಸ್, ಬಟ್ ಅದಕ್ಕೆ ತುಂಬ ಪೇಷನ್ಸ್ ಇರಬೇಕು, ಹೈಜೀನ್ ಆಗಿರಬೇಕು, ಮತ್ತು ರಿಸ್ಕ್ ಫ್ಯಾಕ್ಟರ್ ಅಷ್ಟೇ, ತುಂಬ ರಿಸ್ಕ್ ಇರುತ್ತೆ. ಏನೇಗಂದ್ರೆ ರಿಸ್ಕ್ ಫ್ಯಾಕ್ಟರ್ ಅಂದರೆ ಹೈಜೀನ್ ಆಗಿ ಮೇಂಟೈನ್ ಮಾಡೋದೇ ರಿಸ್ಕು. ಈಗ ಯಾರೋ ನನ್ನ ಫ್ರೆಂಡ್ಸ್ ಇರ್ತಾರೆ, ಬಾ ಮಗ ನಾನು ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಎಲ್ಲರನ್ನೂ ಬಿಡೋಗಿಲ್ಲ, ಯಾರನ್ನೂ ಬಿಡೋಗಿಲ್ಲ, ಅದು ನನ್ನ ಫ್ರೆಂಡ್ಸ್ ಇರ್ಬೋದು, ಇಲ್ಲ ನನ್ನ ಪೇರೆಂಟ್ಸ್ ಇರ್ಬೋದು, ಯಾರ್ದೊಬ್ಬರು ಅಥಾರಿಟಿ ಇರುತ್ತೆ ಅವ್ರು ಮಾತ್ರ ಹೋಗಬೇಕು ಬರಬೇಕು, ಎಲ್ಲರನ್ನೂ ಬಿಟ್ಕೊಳ್ಳೋಂಗಿಲ್ಲ. ಗುಡ್ ರಿಟರ್ನ್ ಬಿಸ್ನೆಸ್ ನಾನು ನೋಡಿದಿರಂಗೆ, ಇದರಲ್ಲಿ ಗುಡ್ ರಿಟರ್ನ್ ಇದೆ, ಬಟ್ ಅಷ್ಟೇ ರಿಸ್ಕ್ ಕೂಡ ಇದೆ. ಸೊ ರಿಸ್ಕ್ ಅಂದರೆ ಹೈಜಿನ್ ಮೇಂಟೆನೆನ್ಸ್. ಇದುವರೆಗೆ 1 ವರ್ಷದ ಅನುಭವದಲ್ಲಿ ನಿಮ್ಗೆ ಯಾವಾಗಲಾದ್ರೂ ಒಂಥರ ತೊಂದರೆ ಆಗಿದ್ದು ಅಥವಾ ಚಾಲೆಂಜ್ ಆಗಿದ್ದು ಏನಾದ್ರು ಇದೆಯಾ ಅಣಬೆ ಕೃಷಿಗೆ ಸಂಬಂಧಪಟ್ಟ ಹಾಗೆ? ಚಾಲೆಂಜ್ ಅಂತ ಯಾವಾಗಲೂ ಆಗಲಿಲ್ಲ. ಚಾಲೆಂಜ್ ಅಂದರೆ ಯಾವ ಥರ ಚಾಲೆಂಜ್ ಅಂದರೆ, ಯಾರಾದ್ರು ಬಂದಾಗ ಇನ್ ಕೇಸ್ ನನ್ನ ಸಂಬಂಧಿಕರೇ ಬಂದುಬಿಡ್ತಾರೆ ತೋರಿಸು ಅಂತ, ಅವ್ರಿಗೆ ತೋರ್ಸೋಕ್ಕಾಗಲ್ಲ, ಅದೇ ಒಂಥರ ಚಾಲೆಂಜ್, ಅವ್ರಿಗೆ ಕನ್ವೇ ಮಾಡೋಕ್ಕಾಗದ್ರೆ ಒಂದಿನ ಚಾಲೆಂಜ್ ಅಂತ ಅನ್ಸಿದೆ ಅಷ್ಟೆ. ಅಂದರೆ ಅವ್ರಿಗೆ ನಾವು ಇಲ್ಲಿ ನೈರ್ಮಲ್ಯತೆಯನ್ನು ಕಾಪಾಡಬೇಕು, ಅವ್ರಿಗೆ ಕ್ಯೂರಿಯಾಸಿಟಿ ನೋಡ್ಬೇಕನ್ನೋ ಕ್ಯೂರಿಯಾಸಿಟಿ, ಬಟ್ ಆ ಕ್ಯೂರಿಯಾಸಿಟಿನ ನಾವು ಅವ್ರಿಗೆ ತೋರ್ಸೋಕ್ಕಾಗಲ್ಲ. ಸೊ ಅದಕ್ಕಂತೇ ಒಂದು ಮತ್ತೆ ಒಂದು ಪ್ಲಾನ್ ಮಾಡಿದ್ರೆ, ಒಂದು ವಿಂಡೋ ಮಾಡಿದೀವಿ ಆ ಕಡೆ, ಆ ವಿಂಡೋದಲ್ಲಿ ತೋರಿಸ್ತೀವಿ, ಒಳಗಡೆ ಯಾರನ್ನು ಬಿಡಲ್ಲ, ಆ ವಿಂಡೋದಲ್ಲಿ ತೋರಿಸ್ತೀವಿ ಅಷ್ಟೇ. ಅದೊಂದು ಬಿಟ್ಟರೆ ಇನ್ನೇನು ಮನೆ ನಿಮ್ಮನೆಲ್ಲ ಎಲ್ಲ ಖುಷಿಯಾಗಿದ್ರೆಲ್ಲ ಬಳಕೆ ಮಾಡ್ತೀವಿ, ಇನ್ನೇನು ತೊಂದರೆ ಇಲ್ಲ. ಇದೆಲ್ಲ ಎಷ್ಟು ಖಾದ್ಯಗಳು ಮಾಡ್ಬೋದು ಅಂತ ನಿಮಗೇನಾದ್ರೂ ಐಡಿಯಾ ಇದೆಯಾ? ಎಷ್ಟು ಅಡುಗೆಗಳು ಮಾಡ್ಬೋದು ಅಣಬೆಯಲ್ಲಿ? ಅಣಬೆಯಲ್ಲಿ ಸರ್ ತುಂಬ ಮಾಡ್ಬೋದು. ಈಗ ನಮ್ಮದೇ ಓನ್ ವೆಬ್ಸೈಟ್ ಇದೆ, ಐಟಿನ್ಸ್ ಮಶ್ರೂಮ್ ಅಂತ, ಅದರಲ್ಲಿ ನೀವೇನಾದ್ರು ವಿಸಿಟ್ ಮಾಡಿದ್ರೆ ಅದ್ರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಯಾವ್ದು ಏನೇನು ಮಾಡ್ಬೋದು ಎಲ್ಲ ಮಾಡ್ಬೋದು. ಈಗ ನಾವೇ ಇದನ್ನು ಕಬಾಬ್ ಮಾಡಿದ್ದೀವಿ, ಚಿಲ್ಲಿ ಮಾಡಿದ್ದೀವಿ, ಸಾಂಬಾರ್ ಮಾಡಿದ್ದೀವಿ, ಗ್ರೇವಿ ಮಾಡಿದ್ದೀವಿ, ನಾವೇ ಒಂದು 15 ಥರ ಟ್ರೈ ಮಾಡಿದ್ದೀವಿ. ಸೊ ಹಂಗೆ ನಾವು ಜನನು ಯಾರು ಟ್ರೈ ಮಾಡ್ತಾರೆ ನಮ್ಮ ಹತ್ರ ಮಶ್ರೂಮ್ ತಗೋತಾರೆ, ಅವ್ರು ಟ್ರೈ ಮಾಡಲಿ ಅಂತ ನಮ್ದು ಒಂದು ವೆಬ್ಸೈಟ್ ಇದೆ, ಇಟೀನ್ಸ್ ಮಶ್ರೂಮ್ಸ್ ಅಂತ. ಇನ್ನೊಂದ್ಸಲ ಹೇಳಿ ವೆಬ್ಸೈಟ್ ವಿಳಾಸ. ಇಟೀನ್ಸ್ ಮಶ್ರೂಮ್ಸ್ ಅಂತ ನಮ್ದೇ ಒಂದು ವೆಬ್ಸೈಟ್ ಇದೆ, www.itinsmushrooms.com. ಇಟೀನ್ಸ್ ಅಂದ್ರೆ ಅಂಕ ಸಂಖ್ಯೆ ಹಾಕಬೇಕು ಇಲ್ಲ ನಂಬರ್, HITINSMUSHROOM ಅಂತ ಹೋದ್ರೆ ಹೈ ಟೀನ್ಸ್ ಮಶ್ರೂಮ್, ಹಾ ಇಟೀನ್ಸ್ ಮಶ್ರೂಮ್ ಅಂತ ಇದೆ. ಅದ್ರಲ್ಲಿ ಹೋದ್ರೆ ಕಂಪ್ಲೀಟ್ ಮಶ್ರೂಮ್ ಬಗ್ಗೆ ಯಾರು ಗ್ರೋ ಮಾಡ್ತೀನಿ ಅಂದ್ರೆ ಅವ್ರಿಗೂ ಇನ್ಫಾರ್ಮೇಶನ್ ಇದೆ, ಮತ್ತೆ ಮಶ್ರೂಮ್ ಅಲ್ಲಿ ಎಷ್ಟು ನ್ಯೂಟ್ರಿಷನ್ ಫ್ಯಾಕ್ಟರ್ಸ್ ಇದೆ ಅದ್ರ ಬಗ್ಗೆ ಒಂದು ಮಶ್ರೂಮ್ ಅಂತ ಏನ್ ಡೀಟೇಲ್ಸ್ ಬೇಕು ಯಾರಿಗಾದ್ರೂ ಬೇಕಂತ ಅಂದ್ರೆ ನಮ್ಮ ಕಂಪ್ನಿ ವೆಬ್ಸೈಟ್ಗೆ ಹೋದ್ರೆ ಅದ್ರ ಕಂಪ್ಲೀಟ್ ಇದೆ, ಅದ್ರ ಜೊತೆ ಅಡುಗೆ ಮಾಡ್ಕೋತೀನಿ ಅಂದ್ರೂ ಕೂಡ ಅಲ್ಲೇ ಇದೆ, ಅವರು ರೆಸಿಪಿ ನೋಡ್ಕೊಂಡು ಯಾವ್ಯಾವ ಥರ ಅಡುಗೆ ಮಾಡ್ಕೋಬೇಕು, ಏನೇನು ಬೇಕು ಅನ್ನೋ ಡೀಟೇಲ್ಸ್ ಕೊಟ್ಟಿದ್ದೀವಿ. ಅದಾದ್ಮೇಲೆ ಯಾರು ಮಶ್ರೂಮ್ ಮಾಡ್ತೀನಿ ಅಂದ್ರೆ ಕೂಡ ಅವರು ಕೂಡ ಅವ್ರಿಗೆ ಬೀಜ ಬೇಕು, ಏನೇ ಬೇಕಾದ್ರೂ ಅದ್ರಲ್ಲಿ ಬೈ ಕೂಡ ಮಾಡ್ಕೋಬೋದು ಅವರು. ಈಗ ಬೀಜದ ಉತ್ಪಾದನೆ ನೀವೇ ಮಾಡ್ಕೊಳ್ಳೋಕೆ ಅವಕಾಶ ಇರಲ್ವಾ ಸರ್? ಇದೆ, ಬಟ್ ಅದಕ್ಕೆ ಅದರದೇ ಆದಂಥ ಬಯೋಟೆಕ್ನಾಲಜಿ ಇದೆ. ಸೊ ಬಯೋಟೆಕ್ನಾಲಜಿ ಬಗ್ಗೆ ನಮಗೆ ಆ ಫೀಲ್ಡಲ್ಲಿ ನಾವು ಇಲ್ಲ, ಸೊ ಅದ್ರ ಬಗ್ಗೆ ನಾವು ತುಂಬ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ ಅಂತ ನಾವು ಬೈ ಮಾಡ್ತಾ ಇದ್ದೀವಿ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು, ಮತ್ತೆ ಅದು ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಆಗುತ್ತೆ, ಮತ್ತೆ ಅದು ಟೆಕ್ನಾಲಜಿ ಕೂಡ ತುಂಬ ಇದೆ. ಸೊ ಅದ್ರ ಬಗ್ಗೆ ನಮಗೆ ತುಂಬ ಐಡಿಯಾ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಬೇರೆ ಬೈ ಮಾಡ್ತಿದ್ರಲ್ಲ ಅವ್ರ ಹತ್ರ ಟೈ ಅಪ್ ಅಂದ್ರೆ ಯಾರು ಮಾಡ್ತಾರೋ ಅವ್ರ ಟೈ ಅಪ್ ಆಗಿದೆ. ನಿಮಗೆ ಒಂದು ಕೆಜಿ ಉತ್ಪಾದನೆಗೆ ಎಷ್ಟು ಲಾಭ ಇರುತ್ತೆ ಸಾಮಾನ್ಯವಾಗಿ? ಮಿನಿಮಮ್ ನಾವು ಹೇಳ್ತೀನಿ ಅಂದ್ರೆ ನಮಗೆ ಮಿನಿಮಮ್ 30-50 ರೂಪಾಯಿ ಇದೆ ಇರುತ್ತೆ. ಅದು ನಿಮ್ಮ ದುಡಿಮೆಗೆ ತಕ್ಕ ಪ್ರತಿಫಲ ಸಾಕು ಅಂತ ಅನ್ಸುತ್ತೆ? ಸಾಕು ಅನ್ಸುತ್ತೆ. ಈಗ ಯಾರು ಬಿಸ್ನೆಸ್ ಮ್ಯಾನ್ ಮಾಡಿ ಕೂಡ ಅವರು ಎಲ್ಲ ರೌಂಡ್ ಫಿಗರ್ ಮಾಡ್ಕೊಳ್ಳೋದು 25% ಪ್ರಾಫಿಟ್ ಇಟ್ ಮಾಡ್ತಾರೆ. ಸೊ ನಮ್ಗೆ ಅದರಲ್ಲಿ ಸಿಕ್ಕೇ ಸಿಗೋದಿಲ್ಲ ಮಾರ್ಜಿನ್. ಇಲ್ಲ, 25% ನಿಮಗಿರುತ್ತೆ ಮಿನಿಮಮ್ ಸಿಕ್ಕೇ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಸಿಗುತ್ತೆ, ಮಿನಿಮಮ್ ಅಂತ ಸಿಕ್ಕೇ ಸಿಗುತ್ತೆ. ಒಳ್ಳೇದು ಕ್ವಶನ್, ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಇನ್ನೊಮ್ಮೆ ಹೇಳಿ, ಹಾಗೇನೆ ಇನ್ನೊಮ್ಮೆ ನಿಮ್ಮ ವೆಬ್ಸೈಟ್ ವಿಳಾಸನ ಹೇಳಿ. ನನ್ನ ಮೊಬೈಲ್ ನಂಬರ್ ಬಂದು 9164369787, ಮತ್ತೆ ನಮ್ಮ ಕಂಪ್ನಿ ವೆಬ್ಸೈಟ್ ಬಂದು www.hitinnsmuhroom.com itinsmushrooms.com. ಅದು ಬಿಟ್ಟರೆ ನೀವು ನಮ್ಮ ಫೇಸ್ಬುಕ್ಕಲ್ಲಿ ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಟ್ ಇನ್ಸ್ ಮಶ್ರೂಮ್ ಅಂತಲೇ ಅದರಲ್ಲೂ ಕೂಡ ಇದೆ, ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ. ನನ್ನ ಮೊಬೈಲ್ ನಂಬರ್ ಬಂದು 91 64 36 97 87, 91 64 36 97 87. ಇನ್ನು ಏನೆಲ್ಲ ಮಾಡಬೇಕು ಅಂತ ಕನಸುಗಳಿದೆ ನಿಮಗೆ? ನಮಗೆ ಸರ್ ಇದನ್ನ ಮಶ್ರೂಮ್ನ ಫುಲ್ ಕಂಟಿನ್ಯೂ ಮಾಡಬೇಕು. ನಮ್ಗೊಂದು ಥಾಟ್ ಇದೆ ಮಶ್ರೂಮ್ನ ಕಾರ್ಪೊರೇಟ್ ಲೆವೆಲ್ ತೊಗೊಂಡೋಗ್ಬೇಕು ಅಂತ. ಅದೇ ಮೇನ್ ಆಂಬಿಷನ್ ಮಶ್ರೂಮಲ್ಲಿ. ಅದನ್ನ ಬಿಟ್ಟರೆ ನಮ್ದು ಆನ್ ಗೋಯಿಂಗ್ ಏನು ಪ್ರಾಜೆಕ್ಟ್ ಇದೆ, ಸೊ ಪ್ರಾಜೆಕ್ಟ್ನ ಕೂಡ ಮಾಡ್ಕೊಂಡು ಹೋಗ್ಬೇಕು, ಟೆಕ್ನಿಕಲ್ ಇರೋ ಪ್ರಾಜೆಕ್ಟ್ನ. ನಿಮ್ಮ ತಂದೆ ಅಲ್ಲಿ ವಿಳೆದೆಲೆ ಅಡಿಕೆ ಇಷ್ಟಕ್ಕೆ ಸೀಮಿತಗೊಳಿಸಿದ್ರು, ಈಗ ನೀವು ಈ ಕಡೆ ಬಂದಿದ್ದೀರಿ, ಆ ದಿಕ್ಕಿನಲ್ಲೂ ತೋಟಗಾರಿಕೆ ಬೆಳೆಗಳಲ್ಲೂ ಏನಾದ್ರು ಮಾಡ್ಬೋದು ಅನ್ನೋ ಒಂದು ಅಭಿಪ್ರಾಯ ಇದೆಯಾ? ಅಭಿಪ್ರಾಯ ಇದೆ, ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ಈಗ ನಮ್ಮ ತೋಟಕ್ಕೆ ಏನು ಹಾಕಿದ್ದೀವಿ ಅದೆಲ್ಲ ಬಾಳೆ ಸಸ್ಯ ಹಾಕಿದ್ದೀವಿ. ಆ ಬಾಳೆ ಸಸ್ಯ ಎಲ್ಲ ಫುಲ್ ನಾನೇ ಕಲ್ಚರ್ ಮಾಡಿರೋದು. ಬಾಳೆ ಕಲ್ಚರ್ ಮಾಡಿದ್ದೀನಿ, ಪಪ್ಪಾಯ ಕಲ್ಚರ್ ಮಾಡಿದ್ದೀನಿ, ಮತ್ತೆ ಅಡಿಕೆ ಗಿಡದ ಕಲ್ಚರ್ ಮಾಡಿದ್ದೀನಿ. ಸೊ ತೋಟಗಾರಿಕೆ ನಾವು ಯಾವುದೇ ಬಂದ್ರೂ ಫೇಸ್ ಮಾಡ್ತೀವಿ, ಅದು ಇದು ಅಂತ ಇಲ್ಲ. ಈವನ್ ನಮ್ಮ ಪ್ಲಾಂಟೇಷನ್ ಕೂಡ ಇದೆ. ಈಗ ಅಣಬೆ ನೀವು ತಗೊಂಡಾದ್ಮೇಲೆ, ಹಾರ್ವೆಸ್ಟ್ ಆದ್ಮೇಲೆ ಉಳಿಕೆ ಏನಿರುತ್ತೆ ಅದನ್ನ ಗೊಬ್ಬರವಾಗಿ ಪರಿವರ್ತನೆ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ, ಆ ಗೊಬ್ಬರನ ಎಲ್ಲಿ ಬಳಕೆ ಆಗ್ತಾ ಇದೆ? ಆ ಗೊಬ್ಬರ ನಾವು ನಮ್ಮ ತೋಟಕ್ಕೆ ಹಾಕೋತಾ ಇದೀವಿ. ಅದನ್ನ ನಮ್ಗೆ ಮಾರ್ಕೆಟ್ ಅಲ್ಲಿ ನಮ್ಗೆ ಅದು 12-15 ರೂಪಾಯಿ ಪರ್ ಕೆಜಿಗೆ ಇದೆ. ಬಟ್ ನಾವು ಯಾರಿಗೂ ಸೇಲ್ ಮಾಡೋದಿಲ್ಲ. ಸೊ ನಾನೇ ಬೈ ಮಾಡ್ಕೊಂಡು ನಮ್ಮ ತೋಟಕ್ಕೆ ಹಾಕೋತಾ ಇದೀನಿ. ಅದ್ರ ಏನಾದ್ರು ಪರಿಣಾಮಗಳನ್ನ? ಇಲ್ಲ, ಅದು ತುಂಬಾ ಒಳ್ಳೆ ಗೊಬ್ಬರ ಆಕ್ಚುಲಿ. ಅದು ಏನಂದ್ರೆ ಕಂಪ್ಲೀಟ್ಲಿ ಅದು ನ್ಯಾಚುರಲ್ ಗೊಬ್ಬರ, ಮತ್ತೆ ಅದು ಕಂಪ್ಲೀಟ್ಲಿ ಸಾವಯವ ಗೊಬ್ಬರ, ರೆಡಿ ಸಾವಯವ ಗೊಬ್ಬರ ನಿಮ್ಮ ಫ್ಯಾಕ್ಟ್ರಿಯಿಂದ ಸಿಗ್ತಾ ಇದೆ. ಹೌದು, ಮಣ್ಣಿಗೆ ಅದನ್ನ ತಗೊಂಡೋಗಿ ಹಾಕೋದಷ್ಟೇ. ಅಷ್ಟೇ. ಎಷ್ಟು ಉತ್ಪಾದನೆ ಆಗುತ್ತೆ ಒಂದು ತಿಂಗಳಿಗೆ ಆ ತರ ಗೊಬ್ಬರ? ಆದ್ರೆ ನಮ್ಗೆ ತಿಂಗಳ ಒಂದು ಟ್ರ್ಯಾಕ್ಟರ್ ಸಿಗುತ್ತೆ. ನಿಮ್ಮ ಕೃಷಿ ಭೂಮಿಗೆ ಅದು ಬಳಕೆ ಆಗುತ್ತೆ? ನಮ್ಮ ಕೃಷಿ ಭೂಮಿ ನಾವು ಯೂಸ್ ಮಾಡ್ಕೋತೀವಿ. ಬಹಳ ಸಂತೋಷ, ನಿಮ್ಮ ಎಲ್ಲಾ ಪ್ರಯತ್ನಗಳು ಯಶಸ್ವಿಯಾಗಲಿ. ನೀವೇನು ಸಾಧನೆ ಮಾಡಿದೀರಿ ಅದು ಬೇರೆಯವರಿಗೂ ಒಂದು ಮಾಹಿತಿಯನ್ನ ಮಾರ್ಗದರ್ಶನ ನೀಡಲಿ ಅಂತ ನಾವು ಆಶಿಸ್ತೀವಿ. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದುವರೆಗೆ ನವೀನ ತಾಂತ್ರಿಕತೆಯಲ್ಲಿ ಅಣಬೆ ಕೃಷಿಯನ್ನು ಕುರಿತು ಕೆಆರ್ ನಗರ ತಾಲೂಕು ಸಾಲಿಗ್ರಾಮ ಹೋಬಳಿ ಹರದನಹಳ್ಳಿಯಲ್ಲಿ ಅಣಬೆ ಉದ್ಯಮ ನಡೆಸುತ್ತಿರುವ ಎಚ್ಕೆ ಕುಶನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ ಸುಬ್ರಹ್ಮಣ್ಯ. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಕೆಆರ್ ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಐಪನಹಳ್ಳಿಯ ಪ್ರಗತಿಪರ ಕೃಷಿಕ ಮಹೇಶ್. ರೈತ ಬಾಂಧವರೇ, ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ವತಿಯಿಂದ ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಜುಲೈ 26ರಂದು ಸೋಮವಾರ ವಿವಿಧ ಬೆಳೆಗಳಲ್ಲಿ ಮಣ್ಣು ಪರೀಕ್ಷೆ ಆಧಾರಿತ ಸಮತೋಲನ ಪೋಷಕಾಂಶ ನಿರ್ವಹಣೆ ಕುರಿತ ತರಬೇತಿ ಇದೆ. ಹೆಸರನ್ನು ನೋಂದಾಯಿಸಿಕೊಳ್ಳಲು 8277933180 ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಬಹುದು. ಜುಲೈ 28ರಂದು ಬುಧವಾರ ಸಾವಯವ ಕೃಷಿಯಲ್ಲಿ ಭತ್ತದ ಬೇಸಾಯ ಕುರಿತ ತರಬೇತಿಯನ್ನು ಆಯೋಜಿಸಲಾಗಿದೆ. ದೂರವಾಣಿ ಸಂಖ್ಯೆ 8277933179. ಇಲ್ಲಿಗೆ ಕರೆ ಮಾಡಿ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಜುಲೈ 30ರಂದು ಶುಕ್ರವಾರ ಕೃಷಿಯೊಂದಿಗೆ ಅರಣ್ಯ ಪರಿಕಲ್ಪನೆ ಹಾಗೂ ಅವಕಾಶಗಳನ್ನು ಕುರಿತ ತರಬೇತಿಗೆ ನೋಂದಾಯಿಸಿಕೊಳ್ಳಲು 8277933116 ಈ ಸಂಖ್ಯೆಗೆ ಕರೆ ಮಾಡಬಹುದು. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಉಚಿತ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆಸಕ್ತರು ಈಗ ತಿಳಿಸಿದಂತಹ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಪ್ರತಿ ತರಬೇತಿಗೆ ಗರಿಷ್ಠ 30 ಮಂದಿಗೆ ಮಾತ್ರ ಅವಕಾಶವಿದೆ. ಮೊದಲು ನೋಂದಣಿ ಮಾಡಿದವರಿಗೆ ಆದ್ಯತೆ ನೀಡಲಾಗುವುದು ಎಂದು ಮೈಸೂರು ತಾಲೂಕು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.